ಸರ್ವೇ ಚ ಇಹ ತು ಸರ್ವದಾ. ಇವರೆಲ್ಲರೂ ಆತ್ಮನಲ್ಲಿ ಕಲ್ಪಿತವಾದ ತಮ್ಮದೇ ಆದಂತಹ ನಂಬಿಕೆ, ವಿಶ್ವಾಸ, ಶ್ರದ್ಧಾ ಆಧಾರದ ಮೇಲೆ ಅಂದುಕೊಂಡಿರುವಂತಹ ಅವರವರ ದೇವತಾ, ಅವರವರ ಭಾವಗಳು ಕಲ್ಪಿತವೇ ವಿನಃ ಅಲ್ಲಿ ಸತ್ಯಾಂಶ ಇಲ್ಲ. ಎಲ್ಲವೂ ಕಲ್ಪಿತವೇ. ಮೊದಲು ಕಲ್ಪಿಸೋದು, ಆಮೇಲೆ ಸಂಕಲ್ಪಿಸೋದು, ಆನಂತರ ಅದೇ ತಾವಾಗಿರ್ತದೆ. ಲೋಕಾನ್ ಲೋಕವಿಧ, ವೇದಾನ್ ವೇದವಿಧ, ವಾದಾನ್ ವಾದವಿಧ. ಅದಕ್ಕೆ ಆ ಶ್ಲೋಕ ಹೇಳ್ತಾರೆ, ಎಂ ಭಾವಂ ದರ್ಶಯೇದ್ಯಸ್ಯ ತಂ ಭಾವಂ ಸತು ಪಶ್ಯತಿ. ಯಾವ ಭಾವದಿಂದ ನೋಡ್ತಾರೋ ಆ ಭಾವದಿಂದ ಗ್ರಹಿಸ್ತಾರೆ, ಆ ಭಾವದಲ್ಲಿ ಇರ್ತಾರೆ. ತಂಚ ಅವತಿಸ ಭೂತ್ವ ಅಸೌ ತಗ್ರಹ ಸಂಪಯತಿ ತಂ. ಹೀಗಾಗಿ ಅವರವರು ಅಂದುಕೊಂಡಂತಹ ಅವರವರ ಆ ಉಪಾಸ್ಯ ದೇವತೆಗಳನ್ನು ರೀ, ಅಥವಾ ಅವರ ಸಿದ್ಧಾಂತಗಳನ್ನು ರೀ, ಅವು ಅವರನ್ನು ರಕ್ಷಿಸುತ್ತವೆ. ಅವತಿ ಹೌದು, ತಂಚ ಅವತಿ, ಅವತಿ ಅಂದ್ರೆ ರಕ್ಷಣೆ ಮಾಡೋದು. ಸ್ವಾಮೀಜಿ ನೀವೆಲ್ಲ ಕಲ್ಪನಾ ಅಂತೀರಾ, ಸೋ ವಾಟ್, ಅವನಿಗೆ ರಕ್ಷಣೆ ಆಯಿತು ಅನ್ನೋದು ಕಲ್ಪನಾನೇ. ಯಾರಿಗೆ ರಕ್ಷಣೆ? ಅವನ ರಕ್ಷಣೆ. ಅವನು ಕಲ್ಪಿತವಾದವನೇ. ಎಲ್ಲವೂ ವಿಕಲ್ಪಿತ. ಅವನು ಏನು ಅಂದುಕೊಂಡಾನೋ ಅದನ್ನ ಭಾವಸ್ಥಾನ, ಏನು ಭಾವಸ್ಥಾನ ಅದನ್ನ ತಿಳುವಳಿಕೆ ಅಂತ ಅನ್ಕೋತಾನೆ. ಆ ತಿಳುವಳಿಕೆ, ಆ ವಸ್ತು, ಆ ವಿಷಯ, ಆ ಮೂರ್ತಿ, ಆ ವಿಗ್ರಹ, ಅದು ಅವನ ಬಳಿ ಬಂದು ಸೇರಿಕೊಳ್ತದೆ. ಬ್ರಹ್ಮನನ್ನು ಒಂದು ಬಿಟ್ಟು ಬಾಕಿ ಎಲ್ಲ ಸರಿ ಹೋಗ್ತಾರೆ. ಲೆಕ್ಕ ಬಾಕಿ ಬ್ರಹ್ಮವನ್ನು ಸಿಗೋದಿಲ್ಲ ಅಷ್ಟು. ಅವರ ಪಾಲಿಗೆ ಬ್ರಹ್ಮ ಭ್ರಮ ಆಗಿ ಉಳಿತಾನೆ. 107 ಭಾಷೆ ಆಗಿದೆಯಾ? ಕಿಂ ಬಹುನಾ ಕಿಂ ಬಹುನಾ ಪ್ರಾಣಾದೀನಾಂ ಪ್ರಾಣಾದೀನಾಂ ಅನ್ಯತಮಂ ಅನ್ಯತಮಂ ಉಕ್ತಂ ಉಕ್ತಂ ಅನುಕ್ತಂ ವಾ ಅನುಕ್ತಂ ವಾ ಅನ್ಯಂ ಅನ್ಯಂ ಯಂ ಭಾವಂ ಯಂ ಭಾವಂ ಪದಾರ್ಥಂ ಪದಾರ್ಥಂ ದರ್ಶಯೇತ ದರ್ಶಯೇತ ಯಸ್ಯ ಆಚಾರ್ಯಃ ಆಚಾರ್ಯಃ ಅನ್ಯಃ ವಾ ಅನ್ಯಃ ಆಪ್ತಃ ಆಪ್ತಃ ಇದಮೇವ ತತ್ವಮಿತಿ ಸಹ ತಂ ಭಾವಂ ಆತ್ಮಭೂತಂ ಪಶ್ಯತಿ ಅಯಂ ಅಹಂ ಇತಿ ವಾ ಮಮ ಇತಿ ವಾ. ಕಷ್ಟ ಒಂದು ಗ್ರಂಥ ಒಂದು 8 ಆಣೆ ಇದ್ದು, 1 ರೂಪಾಯಿ ಇದ್ದು, 10 ರೂಪಾಯಿ ಇದ್ದು ಅಂತ ಓದ್ತಾನೆ. ಅದ್ರ ಒಂದೆರಡು ವಾಕ್ಯ ಬಂದಿರ್ತಾರೆ, ಅದೊಂದು ಕ್ಯಾಚ್ ಆಗಿರ್ತದೆ. ಇದೇ ತತ್ವ ಅಂತ ಅವನು ಸ್ವೀಕಾರ ಮಾಡ್ತಾನೆ. ಆಟೋಬಯೋಗ್ರಾಫ್ ಯೋಗಿ, ಕ್ರಿಯಾಭಾವ, ಇದೇ ತತ್ವ, ಇದು ತತ್ವ. ಅವನು ಗ್ರಹಿಸ್ತಾನೆ, ಸ್ವೀಕಾರ ಮಾಡ್ತಾನೆ, ಆ ಭಾವವೇ ತಾನಾಗಿ ಉಳಿದ್ಬಿಡ್ತಾನೆ. ಅನ್ಯಾವ ಆಪ್ತ, ಅವನು ಭಕ್ತ ಜನರ ಕಾರಣವಾಗಿ ಪ್ರಸಿದ್ಧಿಯನ್ನು ಹೊಂದಿದಂತಹ ಗುರುವೇ ಆಗಿರಬಹುದು. ತತ್ವದಿಂದ ಪ್ರಸಿದ್ಧ ಅಲ್ಲ, ಸಂಪ್ರದಾಯದಿಂದ ಪ್ರಸಿದ್ಧ ಅಲ್ಲ, ಆದರೆ ಬಹುಸಂಖ್ಯಾ ಉದೋ ಉದೋ ಹಂಗೆ ಅಲ್ಲಿ ಇದ್ದೋದ್ರೆ ನೀವು ಮತ್ತೆ ಶಾಸ್ತ್ರೀಯ ಆಚಾರ್ಯ ಅನ್ನೋ ಅರ್ಥ ಕೊಟ್ಬಿಡ್ತೀರಿ ಆಚಾರ್ಯ ಅನ್ನೋ ಶಬ್ದಕ್ಕೆ. ಅದ ಭಾವಂ ಪದಾರ್ಥಂ ದರ್ಶಯಿತು ಎಸ್ ಆಚಾರ್ಯ, ಒನ್ ಆಫ್ ದಿ ಸುಡೋ ಗುರುಸ್. ಸ್ಪೆಲ್ಲಿಂಗ್ ಏನು? ಪಿ ಎಸ್ ಯು ಪಿ ಎಸ್ ಇ ಯು ನೀವು ಮತ್ತೆ ಸುಡೋ ಗುರು ಸುಡ್ತಾ ಇರೋ ಗುರು ಅಂತ ಅರ್ಥ ಮಾಡ್ಬೇಕು. ಸುಡೋ ಗುರು ಅಂದ್ರೆ ಪಿ ಎಸ್ ಇ ಯು ಡಿ ಒ ಸುಡೋ ಸುಡೋ ಪಿ ಸೈಲೆನ್ಸ್ ಉಳಿತು. ಅಥವಾ ಅನ್ಯ ಅನ್ಯ ಯಾರವನು ಆಪ್ತ ದಾರಿ ಹೋಗ್ತಿರ್ತಾನೆ ಭೇಟಿ ಆಗ್ತಾನೆ ಅಕ್ಕ ಯಾವುದು ದೇವಸ್ಥಾನದ ಹೋಗು ಯಾವುದು ಲಕ್ಷಣ ಹೋಗು ಯಾವುದು ಸತ್ಸಂಗ ಭೇಟಿ ಆಗ್ತಾನೆ ಅಥವಾ ಯಾವುದೊಂದು ಪುಸ್ತಕ ಸಿಗುತ್ತದೆ ಅನ್ಯ ಅನ್ಯ ಅದರಲ್ಲಿ ಇವನ್ನೆಲ್ಲ ಹಾಕ್ಕೊಡಿ ಅನ್ಯ ವಾ ಆಪ್ತ ಇದಮೇವ ತತ್ವಮಿತಿ. ಅಲ್ಲಿ ಅವ್ರು ಹೇಳೋದು ಯಾವುದೋ ವಾಕ್ಯ ಅಥವಾ ಓದಿದ್ದು ಯಾವುದೊಂದು ವಾಕ್ಯ ನಾವು ಮಾತಾಡಿದ್ರೆ ನಿಮಗೆ ಕ್ರಿಟಿಸೈಸ್ ಮಾಡ್ದಂಗೆ ಆಗ್ತದೆ. ಈಗ ಭಗವತ್ಪಾದರೆ ಆ ಮಾತಾಡಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಆಗಿರುವುದು ಹಾಗೆ ವಾಸ್ತವಿಕವಾಗಿ ಜನ ಮೇನ್ ಸ್ಟ್ರೀಮ್ ಲೈನ್ನಿಂದ ತಪ್ಪಿ ಹೊರಗೆ ಹೋದದ್ದು ಇದೇ ಕಾರಣ. ಈ ಓ ಬಿ ಟೀಕೆ ಎ ಬಿ ಟೀಕೆ ಎಲ್ರಿಗೂ ಚೆಂದಾಗಿರ್ಬೇಕು ನೋಡ್ರಿ. ನಾವಂದ್ರೆ ಎಲ್ಲರೂ ಒಪ್ಕೋಬೇಕಾ ಏನ್ರಿ ಭಾಳ ಒಳ್ಳೆಯವರು ಸುಜಾತ ಅವರು ಭಾರಿ ಒಳ್ಳೆಯವರು ಆ ಚಿತ್ರಪಾನದವರು ಅಯ್ಯೋ ಬೆಸ್ಟ್ ರೀ ಅವರು ಒಳ್ಳೆಯವರು ಹಂಗೆ ನಡ್ಕೊಬೋದು. ಅವಾಗ ಏನಾಗ್ತದೆ ಅವರು ಯಾವುದೋ ವಾಕ್ಯಗಳು ಅವರು ಯಾವುದೋ ಹೇಳಿಕೆಗಳು ಅವು ನಿಮಗೆ ಪೂರ ಇಂಪ್ರೆಸ್ ಆಗ್ಬಿಡ್ತವೆ. ಅವು ಇಂಪ್ರೆಸ್ ಆಗ್ಕೊಡಿ ಏನಾಗ್ಬಿಡ್ತದೆ ಇದಮೇವ ತತ್ವ ಇದು ಇದೆ ಇದು ಪರ್ಫೆಕ್ಟ್ ನೋಡಿ. ಒಂದ್ಸಲ ನನ್ನ ಮನಸ್ಸಿನ ಹಂಗೆ ಕೂತಂದ್ರೆ ಕೂತು ಬಿಡುತ್ತೆ ಹಂಗೆ ಭಾರಿ ಸ್ಟ್ರಾಂಗ್ ಅದು ಇದಮೇವ ತತ್ವ. ಓಹೋ ಆಮೇಲೆ ಏನಾಗ್ತದೆ ಸಹ ತಮ್ಮ ಭಾವಂ ಅವನೇನ್ ಮಾಡ್ಬಿಡ್ತಾನೆ ಅದೇ ಭಾವದಲ್ಲಿ ಉಳಿದ್ಬಿಡ್ತಾನೆ. ಆತ್ಮಭೂತಂ ಪಶ್ಯತೆ ಅದು ತಾನೇ ಆಗಿ ಉಳಿದ್ಬಿಡ್ತಾನೆ. ಅಯಮಹಂ ಹೇಗಿರ್ತದೆ ತಾನೇ ಆಗಿ ಉಳಿಯೋದು ಅಯಮಹಂ ಇದು ನಾನು ಇತಿ ವಾ ಮಮ ಇದು ನಂದು ಇದು ನಾನು ಗಾಳಿ ನಾನು ದಿಕ್ಕು ನಾನು ಈ ದಿಕ್ಕು ನನ್ನದು ಈ ದೇವತಾ ನನ್ನದು ಈ ತತ್ವ ನನ್ನದು ಈ ಸಿದ್ಧಾಂತ ನನ್ನದು ಅದು ನಾನು ಪ್ರಭುತ್ವಾಗಿ ಮುಂದುವರಿಸ್ತಾರೆ ಭಾಷ್ಯ ತಂಚ ದ್ರಷ್ಟಾರಂ ಸ ಭಾವಃ ಅವತಿ ಯಃ ದರ್ಶಿತಃ ಭಾವಃ ಅಸೌ ಭೂತ್ವಾ ರಕ್ಷತಿ. ಆ ಭಾವವು ತಾನಾಗ್ತಾನೆ ಆಮೇಲೆ ಅವನು ಇಮೋಷ್ನಲಿ ಕನ್ಕ್ಲೂಡ್ ಮಾಡ್ತಾನೆ ಏನಂತೀ ದರ್ಶಿತಃ ಭಾವಃ ಅಸೌ ಭೂತ್ವಾ ರಕ್ಷತಿ. ನಾನು ಈ ಭಾವವನ್ನು ಹೊಂದಿದ್ದರಿಂದಾಗಿ ಈ ಭಾವವು ನನ್ನನ್ನು ರಕ್ಷಿಸ್ತಾ ಇದೆ ಈ ಭಾವವು ನನ್ನ ರಕ್ಷಿಸ್ತಾ ಇದೆ. ನಿನ್ಗೆ ರಕ್ಷಣೆ ಯಾಕೆ ಬೇಕು ಮಗನೇ? ನಾನು ಅಭದ್ರ ಭದ್ರತೆ ಇಲ್ಲ ನನಗೆ. ಆದರೆ ವಾಸ್ತವಿಕವಾಗಿ ನೀನು ಯಾರು ಆತ್ಮ? ಈಗ ನೀನು ಬೆಗ್ಗರಾಗಿ ಇವನು ನನಗೆ ಭಿಕ್ಷೆ ಹಾಕ್ತಾ ಇದ್ದಾನೆ ಅಂತಂದ್ರೆ ನಾನು ಏನು ಮಾಡ್ಲಿಕ್ಕಾಗ್ತದೆ ಅದಕ್ಕೆ? ಈ ಕಗ್ಗೂಡು ಮಾಡ್ಬಿಡ್ತೀಯ ನಾ ಭಿಕ್ಷುಕ. ಈಗ ಯಾರೋ ಬಂದ್ಬಿಟ್ಟು ನಿನ್ನ ರಾಜ ಮಾಡಿದ್ರು ಕೂಡ ನೀನು ಹೆಂಗಿರ್ತೀಯ? ಭಿಕ್ಷುಕನ ಹಂಗೆ ಇರ್ತೀಯ? ಒಬ್ಬ ರಾಜಕುಮಾರ ಭಿಕ್ಷುಕರ ಮಧ್ಯದಲ್ಲಿ ಬೆಳೆದ್ಬಿಟ್ಟ. ಜಾತ್ರೆಯೊಳಗೆಲ್ಲ ಕೂಸ್ ಕಳ್ಕೊಂಡೋಯ್ತು, ಮುಂದೆ ಭಿಕ್ಷುಕರಿಗೆ ಕಾಯ ಸಿಕ್ತು, ಭಿಕ್ಷುಕರ ಬೆಳೆದ್ಬಿಟ್ಟ. ಮೊನ್ನೆ ಮಂತ್ರಿ ಅವನು ಗುರುತಿಸ್ತಾನೆ ಅವನು ರಾಜಕುಮಾರ ಅಂತೇಳಿ ಕರ್ಕೊಂಡು ಪುನಃ ರಾಜನ್ ಮಾಡ್ತಾರೆ ಪ್ರಸಿದ್ಧ ರಾಜ. ಒಂದು ದಿವಸ ಬೆಂಚ್ ಕಾರ್ ತಗೊಂಡು ವಾಕಿಂಗ್ ಹೋಗ್ತಾ ಇದ್ದಾಗ ದೇವಸ್ಥಾನ ಎದುರಿಗೆ ಭಾರಿ ರಶ್. ಡ್ರೈವರ್ ಹೇಳ್ತಾನೆ ಏನು ದೇವಸ್ಥಾನ ರಶ್ ಅದ ನೋಡ್ಕೊಂಬ. ಅವ ಬಂದು ಹೇಳ್ತಾನೆ ಮಹಾರಾಜ ಲಾಡು ಹಂಚ್ತಾ ಇದ್ದಾರೆ ಎಲ್ಲರೂ ಲಾಡು ಹಂಚ್ತಾ ಇದ್ದಾರೆ. ಲಾಡು ಹಂಚಲಿಕ್ಕೆ ಇಷ್ಟೊಂದು ಸ್ಪರ್ಧೆ ಜನರಲ್ಲಿ. ನಾನು ಸ್ವಲ್ಪ ನೋಡ್ಬರ್ತೇನೆ ಎಷ್ಟು ಜನ ಇದ್ದಾರೆ, ಇಳಿದು ಹೋಗ್ತಾನೆ. ನೋಡ್ತಾ ನೋಡ್ತಾ ಇದ್ದಂತೆ ಅವನ ಭಿಕ್ಷುಕ ಸಂಸ್ಕಾರ ಹೊರಬಹುದು. ಅವನ ಬರ್ತಡೇ ಲಾಡೋದು ಹಿಂಗ್ ಕೈ ಮಾಡ್ದು, ಹಿಂಗ್ ಕೈ ಮಾಡಿದ ಲಾಡು ಕೊಡ್ತಾರೆ. ಆದ್ರೆ ಹಿಂಗಿರ್ತಾನೆ, ಈ ಕೈ ಮಾಡ್ತಾನೆ. ಪೂರಾ ಭಿಕ್ಷುಕ ಸಂಸ್ಕಾರ ಬಂತ. ಯಾಕೆ ಇದು ಉದಾಹರಣೆ ಹೇಳಿದೆ ನಾನು, ಒಂದ್ಸಲ ನೀನು ಭಿಕ್ಷುಕನಂತ ಹೋದ ಮೇಲೆ ನೀ ನೋ ಮೋರ್ ರಾಜಕುಮಾರ, ನೀ ನೋ ಮೋರ್ ರಾಜ. ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳ ಮಧ್ಯದಲ್ಲಿ ಸಿಲುಕಿಕೊಂಡು ನಾನು ಅಲ್ಪ, ನಾನು ಅತೃಪ್ತ, ಬಿಟ್ಕೊಡೋದೇ ಇಲ್ಲ ರೀ, ಹೋಗದೇ ಇಲ್ಲದು. ಅರೆ ತೂ ತು ಕಿಂಗ್ ಹೈ, ಅನಂತ ಆತ್ಮ, ಅರಿವಿನ ಸ್ವರೂಪನಾದ ಆತ್ಮ, ಕೇವಲ ಅರಿವೇ ಆಗಿರೋ ನೀನು. ಜಾಸ್ತಿಯ ಮತ್ತೇನಂತೀಯ ಅಪ್ಪ ನೋಡಿ, ನಾವು ಎಷ್ಟು ಚಲೋ ನಂಬಿಕೆ ಇಟ್ಟಿದ್ವಿ, ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತದೆ, ರಕ್ಷತಿ ರಕ್ಷತಿ ರಕ್ಷತಿ. ಅಯ್ಯೋ ಸ್ವೇನಾತ್ಮನ ಸರ್ವತಃ ನಿರುಣದ್ಧಿ. ನಿರುಣದ್ಧಿ ಎಲ್ಲ ಪ್ರೊಟೆಕ್ಷನ್ ಫ್ರಮ್ ಆಲ್ ದಿ ಅಂಟು ವರ್ಲ್ಡ್ ಹ್ಯಾಪನಿಂಗ್ಸ್. ಅವನನ್ನು ರಕ್ಷಿಸುತ್ತದೆ ಅವನನ್ನು ಅಂತ ಇವೆಲ್ಲ ಅವನ ಡೈಲಾಗ್ಗಳಿಗೂ. ನೀವು ಹಂಗೆ ಹೋಗಿ ಮಾಡ್ರಿ ಅಂತ ಹೇಳೋದಲ್ಲ, ಇದು ಅವನ ಡೈಲಾಗ್ಗಳಿವು. ನನ್ನ ನಂಬಿಕೆ ನನ್ನ ಕೈ ಬಿಡಲಿಲ್ಲ, ನನ್ನ ನಂಬಿಕೆ ನನ್ನ ರಕ್ಷಿಸ್ತಾ ಇದೆ, ನನ್ನ ನಂಬಿಕೆ ನಾನು ಉದ್ಧಾರ ಮಾಡ್ತಾ ಇದೆ. ಈ ತತ್ವವೇ ನಿಜವಾಗಿಯೂ ನಾನು, ಇದು ನಂದೇ ತತ್ವ ಅನ್ನುವ ಇವು ನಿರುಣದ್ಧಿ. ಋಣದ್ಧಿ ಅಂದರೆ ತನ್ನ ಅವನನ್ನು ರಕ್ಷಿಸುತ್ತವೆ. ತಸ್ಮಿನ್ ಗ್ರಹ ತದ್ಗ್ರಹ ತದ್ ಅಭಿನಿವೇಶ ಇದಮೇವ ತತ್ವಂ ಇತಿ. ಅದನ್ನು ಗ್ರಹಿಸೋದು, ಅದನ್ನು ಗ್ರಹಿಸಿ ಅದೇ ಸತ್ಯ ಅಂತ ನಿಂತ್ಕೊಂಬುದು. ತದ್ ಅಭಿನಿವೇಶ ಅದರಲ್ಲಿಯೇ ತಳ ಊರೋದು. ಏನಂತ ಇದಮೇವ ತತ್ವಂ ಇತಿ, ಇದೇ ಅಂತಿಮವಾಗಿ ತತ್ವ ಅಂದ್ರೆ ಇದೇ ಅಂತ ನಿಂತು ಬಿಡೋದು. ಸಹಾತಂ ಗ್ರಹೀತಾರಂ ಸಮುಪೈತಿ ತಸ್ಯ ಆತ್ಮಭಾವಂ ನಿಗಚ್ಚತಿ ಇತ್ಯರ್ಥಃ. ಸಹಾತಂ ಗ್ರಹೀತಾರಂ ಸಮುಪೈತಿ, ಅದೇನ್ ಮಾಡ್ಬಿಡ್ತದೆ, ಅದನ್ನು ಯಾರು ತತ್ವ ಎಂದು ಗ್ರಹಿಸಿದ್ದಾರೋ ಅವರ ಸಮೀಪಕ್ಕೆ ಬರ್ತದೆ. ನಾನು ವೇದಗಳನ್ನು ತತ್ವ ಅಂತ ಗ್ರಹಿಸಿದ್ರೆ ವೇದಗಳು ನನ್ನ ಸಮೀಪ, ಗಾಳಿಯನ್ನು ತತ್ವ ಅಂತ ಗ್ರಹಿಸಿದ್ರೆ ಗಾಳಿ ನನ್ನ ಸಮೀಪ, ದಿಕ್ಕುಗಳನ್ನು ತತ್ವ ಅಂತ ಗ್ರಹಿಸಿದ್ರೆ ದಿಕ್ಕು ನನ್ನ ಸಮೀಪ. ಸಮುಪೈತಿ ಅವ್ ಎಷ್ಟು ಸಂಬರ್ಧ, ತಸ್ಯ ಆತ್ಮಭಾವಂ ನಿಗಚ್ಚತಿ, ಅದು ಅವನೇ ಆಗಿಬಿಡ್ತಾನೆ. ಅವನೇ ಇನ್ವೇರಿಯಬಲಿ ಆಲ್ಮೋಸ್ಟ್ ಎಲ್ಲ ಭಕ್ತರ ಹಣೆ ಬಾರಿ ಇಷ್ಟೇ. ಮೊದಲು ಗ್ರಹಿಸೋದು, ಆ ಗ್ರಹಿಸಿದ ಹಿಂದೆ ಮೊದಲು ನಂಬೋದು, ನಂಬಿದ್ದನ್ನ ಗ್ರಹಿಸೋದು, ಗ್ರಹಿಸಿದ್ರಲ್ಲಿ ಭಾವಾರ್ಪಣೆ ಮಾಡ್ಕೊಂಬೋದು. ಭಾವಾರ್ಪಣೆ ಮಾಡ್ಕೊಂಡಾಗ ಇನ್ನೇನು ಉಳಿತು, ಅದು ಇದು ಬೇರೆ ಅಲ್ಲ ಅಂತ ಆಯ್ತು, ಇವನು ಸಮೀಪ ಬರ್ತದೆ, ಅದು ಅವನೇ ಆಗ್ಬಿಡೋದು. ಆಮೇಲೆ ನಿರ್ಧಾರ ಮಾಡ್ಬಿಡೋದು, ಇದೇ ತತ್ವ, ಇದೇ ಸಿದ್ಧಾಂತ. ಅವರವರ ಕಾನ್ಷಿಯಸ್ನೆಸ್ ಅವರವರನ್ನೇ ಯಾವ ಮಾರ್ಸ್ಬಿಡ್ತದೆ. ಸೆಲ್ಫ್ ಅನಸ್ಥೇಸಿಯಾ ಇದ್ದಂಗೆ ಬಾಕಾಳು ಮುಂದ್ಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್, ಎಷ್ಟು ಕರೆಕ್ಟ್ ಅಟೆಂಡೆನ್ಸ್ ಅಂತಾರೆ ನಾವು ಕ್ಲಾಸ್ ಕರೆಕ್ಟ್ ಅನ್ನೋದು ಪ್ರಾಕ್ಟೀಸ್ ಕೊಟ್ಟಿರೇನ್ರಿ ಗುರು ನಾನು ಇವ್ರೆ ನಿಮ್ ಬಂಟ ಬಂದಾನ ಹೋಗ್ತಾನೆ ಯಾವ ದೃಷ್ಟಿಯಲ್ಲಿ ಬಂದಾನೋ ಯಾವ ಇದಕ್ಕೆ ಬಂದಾನೋ ಬಂದವೆ. ಸೊ ಸಹ ತಂ ಗೃಹೀತಾರಂ ಸಮುಪೈತಿ ತಸ್ಯ ಆತ್ಮಭಾವಂ ನಿಗಚ್ಚತಿ ಇತ್ಯರ್ಥ. ದಟ್ ಇಸ್ ವಾಟ್ ಇಟ್ ಈಸ್. ಈತೈರೀಷು ಪೃಥಕ್ ಭಾವೈಹಿ ಈತೈರೀಷು ಪೃಥಕ್ ಭಾವೈಹಿ ಪೃಥಗೇ ವೇತಿ ಲಕ್ಷಿತಃ ಏವಂ ಯೋ ವೇದ ತತ್ವೇನ ಕಲ್ಪಯೇ ಸೋ ವಿಶಂಕಿತಃ ಈತೈರೀಷು ಪೃಥಕ್ ಭಾವೈಹಿ ಪೃಥಗೇ ವೇತಿ ಲಕ್ಷಿತಃ ಏವಂ ಯೋ ವೇದ ತತ್ವೇನ ಕಲ್ಪಯೇ ಸೋ ವಿಶಂಕಿತಃ. ಮೂಢೈಹಿ ಇತ್ಯರ್ಥ. ಅವಿವೇಕಿಗಳಿಗೆ ಏಷಃ ಪೃಥಕ್ ಭಾವೈಹಿ ಪೃಥಗೇವ ಇತಿ ಲಕ್ಷಿತಃ. ಈ ಪ್ರಕಾರವಾದಂತಹ ಬೇರೆ ಬೇರೆ ಭಾವಗಳನ್ನು ಬೇರೆ ಬೇರೆಗಳು ಎಂದು ಬೇರೆ ಬೇರೆ ಭಾವಗಳನ್ನು ಬೇರೆ ಬೇರೆ ಭಾವಗಳನ್ನು ಸತ್ಯವೆಂದು ಸತ್ಯವನ್ನು ಬೇರೆ ಎಂದು ಯಾರು ತಿಳಿಯುತ್ತಾರೋ ಅವರು ಮೂಢರು. ಅವರು ತತ್ವವನ್ನು ಕಲ್ಪಿಸ್ತಾರೆ ಮತ್ತು ಕಂಡದ್ದನ್ನು ಸತ್ಯ ಅಂತ ಸ್ವೀಕರಿಸ್ತಾರೆ. ತತ್ವ ಅಂದ್ರೆ ಸತ್ಯ ಕಲ್ಪಿಸ್ತಾರೆ. ಎಕ್ಕಡೋ ಉಣ್ಣಾರು ಎಲ್ಲೋ ಇದ್ದಾನೆ ಪರಮಾತ್ಮ ಕಲ್ಪಿಸ್ತಾರೆ. ಮತ್ತೆ ಯಾವುದು ಅತತ್ವವೋ ಅದನ್ನು ಸತ್ಯ ಅಂತ ಸ್ವೀಕಾರ ಮಾಡ್ತಾರೆ. ಯಾರು ಮೂಢೈಹಿ ಏತೈಹಿ ಏಷಃ ಪೃಥಕ್ ಭಾವೈಹಿ. ಈ ಪ್ರಕಾರವಾದ ಯಾವ ಬೇರೆ ಬೇರೆ ಬೇರೆ ಅಪೃಥಕ್ ಭಾವೈಹಿ ಹಗ್ಗವನ್ನು ಬಿಟ್ಟು ಹಾವು ಅಪೃಥಕ. ಹಗ್ಗವನ್ನು ಬಿಟ್ಟು ಹಾವು ಬೇರೆ ಇದೆ ಪೃಥಕ. ಹಗ್ಗವನ್ನು ಬಿಟ್ಟು ಹಾವು ಬೇರೆ ಇಲ್ಲ, ಹಗ್ಗವೇ ಹಾವು ಅಪೃಥಕ. ಏತೈಹಿ ಏಷಃ ಅಪೃಥಕ್ ಭಾವೈಹಿ ಅಂದ್ರೇನು? ಬ್ರಹ್ಮನನ್ನು ಬಿಟ್ಟು ಜಗತ್ತು ಬೇರೆ ಇಲ್ಲ, ಗೊತ್ತಾಯ್ತಾ? ಈ ಜಗತ್ತು ಇದು ಬ್ರಹ್ಮನೇ. ಏನಾಗ್ಬಿಡ್ತೀಗ ನಾಮರೂಪದ ಜಗತ್ತು ಸತ್ಯ ಅಂತ ಆಗ್ಬಿಡ್ತೀವಿ. ನಾಮರೂಪದ ಜಗತ್ತು ಸತ್ಯ ಅಂತ ಆಗ್ಬಿಡ್ತು. ಆಮೇಲೆ ಸತ್ಯ ಏನಾಗ್ಬಿಡ್ತು? ಪೃಥಗೇವೇತ ಲಕ್ಷಿತ, ಅದು ಬೇರೆನೇ ಆಗ. ಸೊ ಹಾವು ಸತ್ಯ, ಹಗ್ಗ ಬೇರೆ, ಪೃಥಗೀವ. ಏವಂ ಯಹ ವೇದ ತತ್ವೇನ ಕಲ್ಪಯೇತ ಸಹ ಅವಿಶಂಕಿತ. ಅವನ ನಿರ್ಧಾರಗಳು, ಅವನ ತತ್ವ ನಿರ್ಧಾರಗಳು ಕೂಡ ಹೇಗಿರ್ತವೆ? ಅವಿಶಂಕಿತ, ಅವು ಸಂದೇಹಾಸ್ಪದವನ್ನು ಉಂಟು ಮಾಡೋದಿಲ್ಲ. ಅಂದ್ರೆ ಅಷ್ಟು ಗಾಢವಾಗಿ ಅದನ್ನು ಹಿಡ್ಕೊಂಡ್ಬಿಡ್ತಾನೆ. ನಿಜವಾಗಿಯೂ ತಿಳಿದವನು ಯಾರಾಗಾದ್ರೆ ಪೃಥಕವಾಗಿರುವುದನ್ನು ಪೃಥಕ್ಕೆಂದು ಸತ್ಯವಾಗಿರುವುದನ್ನು ಸತ್ಯವೆಂದು ಯಾರು ಗುರುತಿಸ್ತಾನೋ ಅವನು ಜ್ಞಾನಿ. ನ ವಿಕಂಪಿತ, ಅವನು ಎಂದೂ ಅಲುಗಾಡುವುದಿಲ್ಲ. ನ ವಿಶಂಕಿತ, ಅವನು ಎಂದೂ ಸಂದೇಹಿಸುವುದಿಲ್ಲ. 108 ಈತೈಹಿ ಪ್ರಾಣಾದಿಭಿಃ ಆತ್ಮನಃ ಅಪೃಥಗ್ಭೂತೈ ಅಪೃಥಗ್ಭಾವೈ ಏಷಃ ಆತ್ಮ ರಜ್ಜುರಿವ ಸರ್ಪಾದಿವಿಕಲ್ಪನಾರೂಪೈ ಪೃಥಗೇವ ಇತಿ ಲಕ್ಷಿತಃ ಅಭಿಲಕ್ಷಿತಃ ನಿಶ್ಚಿತಃ ಮೂಢೈ ಇತ್ಯರ್ಥಃ. ಪ್ರಾಣ ಮನಸ್ಸು ಬುದ್ಧಿಯಾತ್ಮ ಪ್ರಾಣಾತ್ಮ ಇವರೆಲ್ಲ ಮನ ಆತ್ಮ ಇವರೆಲ್ಲ ಆತ್ಮನಿಗಿಂತ ಬೇರೆ ಅಲ್ಲ. ಇವರೆಲ್ಲ ಏನಿವು? ಹಾವು ಹೇಗೆ ಹಗ್ಗವನ್ನು ಬಿಟ್ಟು ಕೊಟ್ಟು ಬೇರೆ ಅಲ್ಲವೋ ಹಾಗೆ ಇವರೆಲ್ಲರೂ ಕೂಡ ಪ್ರಾಣಾತ್ಮ ಬುದ್ಧಿಯಾತ್ಮ ಮನೋ ಆತ್ಮ ಭಾವಾತ್ಮ ಕರ್ತೃ ಆತ್ಮ ಇವರೆಲ್ಲ ಏನಿದ್ದಾರೆ? ಇವರು ಆತ್ಮನ ಬಿಟ್ಕೊಟ್ಟು ಬೇರೆ ಅಲ್ಲ, ಆತ್ಮನ ಬಿಟ್ಕೊಂಡು ಬೇರೆ ಅಲ್ಲ ಅಂದಮೇಲೆ ಇವರೆಲ್ಲರೂ ಆತ್ಮಸ್ವರೂಪರೇ. ಪ್ರಾಣಾತ್ಮ ಆತ್ಮನೇ, ಬುದ್ಧಾತ್ಮ ಆತ್ಮನೇ, ಆತ್ಮಸ್ವರೂಪನೇ. ಹೇಳ್ತಾರೆ ಏತೈಹಿ ಪ್ರಾಣಾದಿಭಿ ಆತ್ಮನಃ ಅಪೃಥಗ್ಭೂತೈಹಿ, ಆತ್ಮನಃ ಅಪೃಥಗ್ಭೂತೈಹಿ, ಆತ್ಮನನ್ನ ಹೊರತುಪಡಿಸಿ ಬೇರೆ ಇಲ್ಲವೇ ಇದ್ದರಿಂದಾಗಿ ಅಪೃಥಗ್ಭಾವೈ ಏಷಃ, ಅವರು ಬೇರೆ ಅಲ್ಲವೇ ಅಲ್ಲ ಅನ್ನುವಂಥದ್ದು ಸಿದ್ಧಾಂತ, ಅವ್ರ ಸಿದ್ಧಾಂತ. ಹೇಗಪ್ಪ ಅಂತಂದ್ರೆ ರಜ್ಜುರಿವ ಸರ್ಪಾದಿ ವಿಕಲ್ಪನಾ ರೂಪೈ, ರಜ್ಜುವಿನಲ್ಲಿ ಸರ್ಪವು ಕಲ್ಪಿತವಾಗಿದ್ದರೂ ಕೂಡ ಸರ್ಪವೇ ಸತ್ಯ ಅಂತ ಹೇಗೆ ನಿರ್ಧಾರಕ್ಕೆ ಬರ್ತಾರೋ, ಪೃಥಗೇವ ಇತಿ ಲಕ್ಷಿತ, ಏನನ್ನ ರಜ್ಜುವನ್ನ ಪೃಥಗೇವ ಲಕ್ಷಿತ, ಆ ರಜ್ಜುವನ್ನು ಬೇರೆಯಾಗಿ ನೋಡ್ತಾರೆ. ರಜ್ಜುವಾಗೆ ರಜ್ಜುವನ್ನು ಬೇರೆ ಆಗಿ ನೋಡ್ತಾರೆ, ರಜ್ಜು ಗೊತ್ತಾಗಿರ್ತದ ಅವನಿಗೆ? ಹಾವೊಂದು ಗೊತ್ತಿರ್ತದೆ, ಹಾವೊಂದು ಗೊತ್ತಿರೋದು ಅವನಿಗೆ. ರಜ್ಜುವನ್ನು ಬೇರೆ ಆಗಿ ನೋಡು ಅಂದ್ರೆ ಏನು ಅಭಿಲಕ್ಷಿತ? ಮತ್ತೊಂದು ರಜ್ಜು ಮೂಡೈಗಿ ಏನ್ ನೋಡ್ತಾನೆ ಅವನು? ಹಾವು ನೋಡ್ತಾನೆ. ರಜ್ಜು ಬೇರೆ ಇದೆ ಅಂತ ಹೆಂಗ್ ಗುರುತಿಸ್ತಾನ ಅವನು? ನಿನ್ ಗೊತ್ತಿಲ್ಲ, ರಜ್ಜುನೇ ಗೊತ್ತಿಲ್ಲ ಅವನಿಗೆ, ಅವನಿಗೆ ರಜ್ಜು ಗೊತ್ತಿಲ್ಲ. ಬೇರೆಯಾಗಿಯೇ ಮೂಢರಿಗೆ ರಜ್ಜುವನ್ನ ಕಾಣದಿದ್ದರಿಂದ ಸ್ವತಂತ್ರವಾಗಿ ಹಾವನ್ನೇ ಸತ್ಯವೆಂದು ಬೇರೆಯಾಗಿ ನೋಡ್ತಾನೆ. ಹಂಗೆ ಮೂಢೈತ್ಯರ್ಥ ಪೃಥಗೇವ ಇತಿ ಲಕ್ಷಿತ, ಏನೋ ಈ ಹಾವು ಇದು ಹಾವೆಂದೇ ನೋಡುತ್ತಾನೆ. ಹಂಗೆ ಹಾವನ್ನ ಹಾವೆಂದೇ ನೋಡುತ್ತಾನೆ ಪೃಥಗೇವ ಇತಿ ಲಕ್ಷಿತ ಅಭಿಲಕ್ಷಿತ ನಿಶ್ಚಿತ. ಯಾರಿಂದ? ಮೂಢೈ, ಮೂಢರಿಂದ. ಇನ್ನೊಂದು ಸಲ ಕೇಳಿಸೋರು, ಹಗ್ಗದ ಅರಿವು ಇಲ್ಲದೇ ಇದ್ದರಿಂದಾಗಿ ಅವಿವೇಕಿ ಆದವನು ಹಾವನ್ನೇ ಸತ್ಯವೆಂದು ಹೇಗೆ ನಿಶ್ಚಯಿಸಿಕೊಳ್ಳುತ್ತಾನೋ ಹಾಗೆ ಆತ್ಮನ ಅರಿವು ಇಲ್ಲದಿದ್ದರಿಂದಾಗಿ ಪ್ರಾಣಾತ್ಮ ಮನೋ ಆತ್ಮ ಬುದ್ಧಾತ್ಮ ಇತ್ಯಾದಿ ದೇಹಾತ್ಮ ಇತ್ಯಾದಿ ಅವುಗಳನ್ನು ಸತ್ಯವೆಂದು ಅವನು ಗ್ರಹಿಸುತ್ತಾನೆ. ಇನ್ನ ವಿವೇಕಿಗಳು, ವಿವೇಕೀನಾಂತೂ ರಜ್ವಾಮಿವ ಕಲ್ಪಿತಾಃ ಸರ್ಪಾದಯಃ ನ ಆತ್ಮವ್ಯತಿರೇಕೇನ ಪ್ರಾಣಾದಯಃ ಸಂತಿ ಇತಿ ಅಭಿಪ್ರಾಯಃ. ಇದಂ ಸರ್ವಂ ಯದ್ ಅಯಂ ಆತ್ಮ ಇತಿ ಶ್ರುತಿಃ. ವಿವೇಕಿಗಳಾದರೂ ಹಾಗಲ್ಲ. ಅವ್ರು ಹೇಗಿರ್ತಾರೆ ವಿವೇಕಿಗಳು ಅಂತಂದ್ರೆ, ಅವರಿಗೆ ಹಾವು ಸತ್ಯ ಅಲ್ಲ, ಅವರಿಗೆ ಹಾವು ಕಲ್ಪಿತ. ಸತ್ಯ ಹಗ್ಗು, ಹಗ್ಗವನ್ನ ಸತ್ಯ ಅಂತ ಸ್ವೀಕಾರ ಮಾಡಿ. ವಿವೇಕಿನಾಂತೂ ರಜ್ವಾಮಿವ ಸರ್ಪಾದಯ ಕಲ್ಪಿತಾ, ಅವನಿಗೆ ಮೂಢನಿಗೆ ಸರ್ಪಾದಯ ಸತ್ಯಂ. ಏನ್ ಲಾಜಿಕ್ಕು ಇವು ಕಲ್ಪಿತಗಳೊಂದಕ್ಕೆ ಲಾಜಿಕ್ ಇದೆ ಏನು ಅಂತಂದ್ರೆ, ಸರ್ಪಾದಯ ನ ಆತ್ಮ ವ್ಯತಿರೇಕೇನ ಪ್ರಾಣಾದಯ ಸಂತಿ, ಆತ್ಮನ್ನು ಹೊರತುಪಡಿಸಿ ಇವ್ಯಾವೂ ಇಲ್ಲ, ಹಗ್ಗವನ್ನು ಹೊರತುಪಡಿಸಿ ಹಾವು ಅನ್ನೋದಕ್ಕೆ ಅಸ್ತಿತ್ವ ಇಲ್ಲ. ಯಾವ ಹಾವಿಗೆ ಹಗ್ಗವನ್ನು ಹೊರತುಪಡಿಸಿ ಅಸ್ತಿತ್ವ ಇಲ್ಲವೋ ಆ ಹಾವು ಕಲ್ಪಿತವಲ್ಲದೆ ಇನ್ನೇನಾದೀತು. ಹಗ್ಗವನ್ನು ಸರಿಸ್ಬಿಡಿ, ಅಲ್ಲಿ ಹಾವಿಲ್ಲೇ ಇಲ್ಲ. ಹಗ್ಗವನ್ನು ಹೊರತುಪಡಿಸಿ ಹಾವಿಗೆ ಅಸ್ತಿತ್ವ ಅನ್ನೋದು ಇಲ್ಲ. ಆದ್ದರಿಂದಾಗಿ ಯಾವುದನ್ನ ಹಾವು ಅಂತ ಮೂಢ ಅಂದ್ಕೊಂಡಿದ್ದಾನೋ ಅದು ಕಲ್ಪಿತ. ಸೇಮ್ ಥಿಂಗ್ ಈ ಕಡೆ ಬನ್ನಿ, ಆತ್ಮನನ್ನು ಹೊರತುಪಡಿಸಿ ಯಾವ ಜಗತ್ತು ಇಲ್ಲ. ಜಗತ್ತನ್ನು ಸತ್ಯ ಅಂತ ಯಾವನಾದ್ರು ಸ್ವೀಕರಿಸಿದ್ದಾದ್ರೆ ಅದು ವಿಕಲ್ಪ ಅಷ್ಟೇ. ಈವಂ ಆತ್ಮವಿತರೇಕೇನ ಅಸತ್ವಂ ರಜ್ಜು ಸ್ವಲ್ಪವತ್. ಓಕೆ, ಈವಂ ಅದಕ್ಕೆ ಮುಂಚೆ ಇದಂ ಸರ್ವಂ ಯದ್ ಅಯಂ ಆತ್ಮ ಇದ್ದಿ ಶ್ರುತಿ. ಇದಂ ಸರ್ವಂ ಅಯಂ ಆತ್ಮ, ಇದೆಲ್ಲವೂ ಕೂಡ ಆತ್ಮಸ್ವರೂಪವೇ. ಇದು ಬೃಹದಾರಣ್ಯಕ್ಕೆ ಮುಂದುವರಿಸ್ತಾರೆ ಭಾಷ್ಯ. ಇವಂ ಆತ್ಮವ್ಯತಿರೇಕೇಣ ಅಸತ್ವಂ ರಜ್ಜು ಸ್ವಲ್ಪವತ್ ಆತ್ಮನಿ ಕಲ್ಪಿತಾನ. ಹೀಗೆ ಆ ಒಂದು ಹಗ್ಗದಲ್ಲಿ ಸರ್ಪವು ಕಲ್ಪಿಸಲ್ಪಟ್ಟಿದೆಯೋ ಹಾಗೆ ಆತ್ಮವ್ಯತಿರೇಕೇನ ಆತ್ಮನ್ನು ಹೊರತುಪಡಿಸಿ ಇಲ್ಲುವ ಜಗತ್ತಿಗೆ ಅಸ್ತಿತ್ವ ಅನ್ನುವಂಥದ್ದೇ ಇಲ್ಲ. ಜಗತ್ತಿಗೆ ಅಸ್ತಿತ್ವ ಅನ್ನುವಂಥದ್ದಿಲ್ಲ, ಆದ್ದರಿಂದ ಈ ಜಗತ್ತು ಕಲ್ಪಿತವಾದ ಜಗತ್ತು. ಆತ್ಮನೇ ಕಲ್ಪಿತಾನ, ಆತ್ಮನಲ್ಲಿ ಕಲ್ಪಿಸಲ್ಪಟ್ಟಂತಹದ್ದು. ಆತ್ಮಾನಂಚ ಹಾಗಾದ್ರೆ ಆತ್ಮ ಅಂದ್ರೆ ಏನ್ರಿ? ಕಲ್ಪನಾ ಅಲ್ಲ ಅಂತೀರ, ಹೊರಗೆಲ್ಲೂ ಕಾಣುದಿಲ್ಲ ಅಂತೀರ, ಸಿಗುದಿಲ್ಲ ಅಂತೀರ, ಕಲ್ಪನಾ ಅಲ್ಲ ಅಂತೀರ. ಹಾಗಾದ್ರೆ ಆತ್ಮ ಅಂದ್ರೆ ಏನದು? ಹೇಳ್ತಾರೆ ಆತ್ಮಾನಂಚ ಕೇವಲಂ ನಿರ್ವಿಕಲ್ಪಂ ಯಹ ವೇದ ತತ್ವೇನ ಶ್ರುತಿತಃ ಯುಕ್ತಿತಶ್ಚ ಸಹ ಅವಿಶಂಕಿತಃ ವೇದಾರ್ಥಂ ವಿಭಾಗತಃ ಕಲ್ಪಯೇತ ಕಲ್ಪಯತಿ ಇತ್ಯರ್ಥಃ. ಇದಂ ಏವಂ ಪರಂ ವಾಕ್ಯಂ ಅದಃ ಅನ್ಯಪರಂ ಇತಿ ಆತ್ಮಾನಂ ಚ ಕೇವಲಂ ನಿರ್ವಿಕಲ್ಪ. ಆತ್ಮನ ಬಗ್ಗೆ ಬೇಕಾ ನಿನಗೆ? ಆತ್ಮ ಅವನು ಯಾವ ವಿಕಲ್ಪಗಳಿಗೂ ಸಿಗುವುದಿಲ್ಲ, ನಿರ್ವಿಕಲ್ಪ ಅನ್ನುವುದನ್ನು ಯಹ ವೇದ ಯಾರು ಅನ್ನುವುದನ್ನು ಸ್ಪಷ್ಟ ಮಾಡಿಕೊಂಡಿದ್ದಾರೋ. ಹೇಗೆ ಮಾಡಿಕೊಂಡ್ರು ಸ್ಪಷ್ಟ ಅವರು? ತತ್ವೇನ, ತತ್ವಾಧಾರಿತವಾಗಿ. ಏನ್ ತತ್ವ? ಪ್ರಮಾಣ ಆಧಾರಿತ, ಉಪನಿಷತ್ ಆಧಾರಿತ. ಎರಡನೇದು ಇದು, ಮೊದಲನೇದ ತತ್ವೇನ ಶ್ರುತಿತಃ, ಎರಡನೇದು ಯುಕ್ತಿತಶ್ಚ. ಯುಕ್ತಿ ತರ್ಕ, ಲಾಜಿಕ್, ಯುಕ್ತಿತಶ್ಚ. ಮೂರನೇದು ಒಂದಿದೆ, ಅವರು ಬರೆದಿಲ್ಲ, ನೀವು ಬರ್ಕೊಡ್ರಿ. ಸಾರ್ವತ್ರಿಕ ಅನುಭವದಲ್ಲಿ ರಾಕೆಟ್ ಮಾಡ್ಬಿಡಿ, ರಾಕೆಟ್ನಲ್ಲಿ ಸಾರ್ವತ್ರಿಕ ಅನುಭವ. ಈ ಮೂಲಕವಾಗಿ ಯಾರು ಸ್ಪಷ್ಟ ಮಾಡಿಕೊಂಡಿದ್ದಾರೋ ಏನು? ಕೇವಲ ನಿರ್ವಿಕಲ್ಪ ಆತ್ಮ ಸಹ ಅವರು ಅವಿಶಂಕಿತ, ಅವರು ಈ ವಿಷಯದಲ್ಲಿ ಸಂದೇಹಿಸುವುದಿಲ್ಲ. ಯಾವ ವಿಷಯದಲ್ಲಿ? ವೇದಾರ್ಥಂ ವಿಭಾಗತಃ ಕಲ್ಪಯೇತ್ ಕಲ್ಪಯತಿ ಇತ್ಯರ್ಥ. ಅವರು ವೇದಾರ್ಥವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ಯಾವ ಭಯವೂ ಇಲ್ಲ. ಏನು ಸ್ವೀಕಾರ ಮಾಡ್ತಾನೆ? ಇದು ಈ ಅರ್ಥದಲ್ಲಿ ತಾತ್ಪರ್ಯವನ್ನು ಹೊಂದಿದೆ, ಅದು ಆ ಅರ್ಥದಲ್ಲಿ ತಾತ್ಪರ್ಯವನ್ನು ಹೊಂದಿದೆ. ಹಗ್ಗವು ಸತ್ಯ ಅಂದದ್ದೇ ಆದರೆ ಅದು ಬೇರೆ ಅರ್ಥದಲ್ಲಿ ಅದು ತಾತ್ಪರ್ಯವನ್ನು ಹೊಂದಿದೆ. ಹಗ್ಗವು ಸತ್ಯ ಅಂತ ಹೇಳಿದ್ದಾದ್ರೆ ಇದು ಬೇರೆ ಅರ್ಥದಲ್ಲಿ ತಾತ್ಪರ್ಯ ಹೊಂದಿದೆ. ಏಕೆಂತಂದ್ರೆ ಹಾವು ಕಲ್ಪಿತವಾಗಿದ್ದರೂ ಕೂಡ, ಕೇಳ್ಕೊಳ್ಳಿ, ಹಾವು ಕಲ್ಪಿತವಾಗಿದ್ದರೂ ಕೂಡ ಹಾವಿನಿಂದ ಕಚ್ಚಿಸಿಕೊಂಡವನಿಗೆ ಅದು ಕಲ್ಪಿತ ಅಲ್ಲ, ಅದು ಸತ್ಯವೇ ಆಗಿದೆ. ಯಾವ ರಿಯಾಲಿಟಿಯಲ್ಲಿ? ಆ ರಿಯಾಲಿಟಿಯಲ್ಲಿ ಅದು ಸತ್ಯವೇ ಆಗಿದೆ. ಯಾವನಿಗಿದು ಹಗ್ಗ ಅನ್ನೋ ಸ್ಪಷ್ಟವಾಗಿದೆ, ಅವನಿಗೆ ಬ್ಯಾಟರಿ ಬೆಳಕನ್ನು ಕೆಡವಿ ಎಷ್ಟೆಲ್ಲ ಹಾವು ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಅವನು ಇದನ್ನು ಹಾವು ಅಂತ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಅವನಿಗೆ ಜ್ಞಾನ ಸ್ಪಷ್ಟವಾಗಿದೆ. ಏನಂತ? ಇದು ಹಗ್ಗ. ಜ್ಞಾನ ಅಂದ್ರೆ ಇಷ್ಟು ಇರ್ತದೆ ನೋಡ್ರಿ, ಸೂಕ್ಷ್ಮವಾಗಿರ್ತದೆ. ಅದರಿಂದ ವೇದಾರ್ಥಂ ವಿಭಾಗತಃ ಕಲ್ಪಯೇತ ಕಲ್ಪಯಿತಿತ್ಯರ್ಥ. ಇದಂ ಏವಂ ಪರಂ ವಾಕ್ಯಂ. ಇದಂ ಏವಂ ಪರಂ ವಾಕ್ಯಂ, ಇದೇ ಅಂತಿಮ ಶ್ರೇಷ್ಠವಾದ ಉಪದೇಶ. ಅದಃ ಅನ್ಯ ಪರಂ ಇತಿ. ಇದೇ ಇದರಲ್ಲಿಯೇ ಎಲ್ಲ ವಿಚಾರಗಳು ತಮ್ಮ ತಾತ್ಪರ್ಯವನ್ನು ಹೊಂದಿವೆ. ಯಾವನಿಗೆ ಜ್ಞಾನ ಆಗಿದೆಯೋ ಅವನು ಅಷ್ಟೊಂದು ಗಟ್ಟಿಯಾಗಿರ್ತಾನೆ. ಇದರ ಮನುವಿಂದೊಂದು ಹೇಳಿದೆ, ನಹಿ ಅನಧ್ಯಾತ್ಮವಿತ ಅನಧ್ಯಾತ್ಮವಿತ ವೇದಾನ್ ಜ್ಞಾತುಂ ಶಕ್ನೋತಿ ಇತಿ ತತ್ವತಃ. ನಹಿ ಅನಧ್ಯಾತ್ಮವಿತ ಕಶ್ಚಿತ್ ಕ್ರಿಯಾಫಲಂ ಉಪಾಶ್ನುತೆ ಇತಿ ಹಿ ಮಾನವಂ ವಚನಂ. ಮಾನವಂ ವಚನ ಅಂದ್ರೆ ಮನು, ಮನುಷ್ಯನ ಅಭಿಪ್ರಾಯ ಅಲ್ಲ, ಮನುವಿನ ಅಭಿಪ್ರಾಯ. ನಹಿ ಅನಧ್ಯಾತ್ಮವಿತ ಸಂಸ್ಕಾರವಿಲ್ಲದೆ ಇದ್ದವನು, ಅಧ್ಯಾತ್ಮ ಸಂಸ್ಕಾರ ಇಲ್ಲದೆ ಇದ್ದವನು, ತತ್ವಜ್ಞಾನದ ಪ್ರಮಾಣ ಸಹಿತವಾದ ಸಂಸ್ಕಾರ ಇಲ್ಲದೆ ಇದ್ದವನು, ಅವನು ಏನ್ ಮಾಡ್ತಾನೆ? ವೇದಾನ್ ಜ್ಞಾತುಂ ನ ಶಕ್ನೋತಿ. ವೇದಗಳನ್ನು ತಿಳಿದುಕೊಳ್ಳುವ ಸಾಧ್ಯತೆ ಅವನಿಗಿಲ್ಲ, ವೇದಗಳ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯೂ ಅವನಿಗಿಲ್ಲ. ತತ್ವತಃ ನ ಹಿ ಅನಧ್ಯಾತ್ಮವಿತ. ಅದು ಕೋಟರ್, ಅದು ಮನು ಹೇಳಿದಂಥ ವಾಕ್ಯ ಅದು. ಏನದು? ನ ಹಿ ಅನಧ್ಯಾತ್ಮವಿತ ಕಶ್ಚಿತ್ ಕ್ರಿಯಾಫಲಂ ನ ಹಿ ಅಶ್ನುತಿ. ಅವನಿಗೆ ಕ್ರಿಯಾಫಲವು ಯಾವುದು ಸಿಗೋದಿಲ್ಲ. ಯಾಕೆಂದ್ರೆ ಅವನು ಅನಧ್ಯಾತ್ಮನಾಗಿದ್ದಾನೆ. ಅನಧ್ಯಾತ್ಮ ಅಂದ್ರೆ ಏನು? ಆ ಅಧ್ಯಾತ್ಮವನ್ನ ಅವನು ಸ್ವೀಕರಿಸಿಲ್ಲ. ಮತ್ತೇನು ಸ್ವೀಕರಿಸಿದ್ದಾನೆ? ಅನಾತ್ಮವಾದ ಹಾವನ್ನು ಹೇಗೆ ಸ್ವೀಕರಿಸಿದ್ದಾರೋ ಹಾಗೆ ಅನಾತ್ಮವಾದ ಈ ಜಗತ್ತನ್ನೇ ಸ್ವೀಕರಿಸಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಜಗತ್ ಸತ್ಯ, ಪದಾರ್ಥಗಳು ಸತ್ಯ, ನಾಮರೂಪ ಉಪಾಧಿಗಳು ಸತ್ಯ, ಸೃಷ್ಟಿ ಸತ್ಯ, ಸೃಷ್ಟಿತವಾದ ವಸ್ತು ಸತ್ಯ, ಪ್ರತಿಯೊಂದು ಪದಾರ್ಥವು ಸತ್ಯ, ಜೀವ ಸತ್ಯ, ಎಲ್ಲ ಇವು ಸತ್ಯ. ಬೇಸಿಕ್ ಅನ್ನ ವಿಕಲ್ಪವನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಇತಿ ಯದಿ ತದ್ವೈತಸ್ಯ ಅಸತ್ವಮುಕ್ತಂ ಯುಕ್ತಿತಃ ತದೇತತ್ ವೇದಾಂತ ಪ್ರಮಾಣ ಅವಗತಂ ಇತ್ಯಾಹ. ಈವರೆಗೂ ದ್ವೈತವು ಇದು ಎಷ್ಟು ತಳ್ಳಿದೆ, ದ್ವೈತದಲ್ಲಿ ಎಷ್ಟೊಂದು ಪೊಳ್ಳಿದೆ ಅನ್ನೋದನ್ನ ನಾವು ನೋಡಿದ್ವಿ. ಹೌದು, ಉಕ್ತಿ ಯುಕ್ತಿತಃ ಹೇಗೆ ಅದನ್ನ ಯುಕ್ತಿಯಿಂದ ನಾವು ಈವರೆಗೂ ನೋಡಿದ್ವಿ. ತದೇ ತತ್ ಅದೇ ವಿಷಯವನ್ನ ವೇದಾಂತ ಪ್ರಮಾಣಗಳು ಏನಂತ ಹೇಳ್ತವೆ? ವೇದಾಂತ ನಾಮ ವೇದಾಂತ ಪ್ರಮಾಣ ಅವಗತಂ. ವೇದಾಂತ ಎನ್ನುವ ಪ್ರಮಾಣವು ಏನೆಂದು ಹೇಳುತ್ತದೆ ಅನ್ನೋದನ್ನ ಇತ್ಯಾಹ ಈಗ ಮುಂದೆ ನಾವು ನೋಡ್ತೀವಿ. ಸ ಸ್ವಪ್ನ ಮಾಯೇ ಯಥಾ ದೃಷ್ಟಿ ಗಂಧರ್ವ ನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೈಃ ಸ್ವಪ್ನ ಮಾಯೇ ಯಥಾ ದೃಷ್ಟಿ ಗಂಧರ್ವ ನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಷು ವಿಚಕ್ಷಣೈಃ ಏನಪ್ಪ ಈ ಜಗತ್ತು, ಈ ಸೃಷ್ಟಿ, ಈ ಸಂಸಾರ ಏನಿದು? ತಿಳಿದವರಿಗೆ ವಿಚಕ್ಷಣೈಹಿ, ವಿವೇಕಿಗಳಾದವರಿಗೆ, ಜ್ಞಾನವಂತರಾದವರಿಗೆ, ಶಾಸ್ತ್ರ ಅಧ್ಯಯನವನ್ನು ಮಾಡಿದವರಿಗೆ ಸ್ಪಷ್ಟವಾಗಿ ಹೇಳಲಾಗ್ತದೆ. ಇದಷ್ಟೂ ಕೂಡ ಕಲ್ಪನಾ. ಇದಷ್ಟು ಕಲ್ಪನೆ. ಹೇಗೆ ಉದಾಹರಣೆ ಕೊಡ್ತಾರೆ? ಯಥಾ ಸ್ವಪ್ನ ಸ್ವಪ್ನ ಮಾಯೇ ದೃಷ್ಟಿ ಗಂಧರ್ವ ನಗರಂ ಯಥಾ. ಸ್ವಪ್ನ ಮಾಯ, ಸ್ವಪ್ನದಲ್ಲಿ ಮಾಯೆಯಿಂದ ಒಂದು ಗಂಧರ್ವ ನಗರವನ್ನು ಕಾಣ್ತೇವೆ. ಸ್ವಪ್ನ ಮತ್ತು ಗಂಧರ್ವ ನಗರ ಅಲ್ಲ, ಸ್ವಪ್ನದಲ್ಲಿ ಗಂಧರ್ವ ನಗರವನ್ನು ಕಾಣ್ತೇವೆ. ಸ್ವಪ್ನದಲ್ಲಿ ಗಂಧರ್ವ ನಗರ ಹೇಗಿದೆ? ಚಂದದಲ್ಲ. ಗಂಧರ್ವ ನಗರ ಅನ್ನೋದೇ ಒಂದು ಕಲ್ಪನಾ. ಇದನ್ನ ಕನಸು ಅನ್ನುವ ಕಲ್ಪನೆಯಲ್ಲಿ ನೋಡ್ತೀವಿ ನಾವು. ಸ್ವಪ್ನ ಮಾಯೇ ಯಥಾ ದೃಷ್ಟಿ ಗಂಧರ್ವ ನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಶು ವಿಚಕ್ಷಣೈ. ವಿಚಕ್ಷಣ ಅಂತಂದ್ರೆ ವಿವೇಕಿಗಳು, ಜ್ಞಾನಿಗಳು, ಜ್ಞಾನವಂತರು. ಅವರು ಈ ವಿಶ್ವವನ್ನ ಏನಂತ ನೋಡ್ತಾರೆ? ಇದು ಗಂಧರ್ವ ನಗರದಂತೆ ಹುಸಿ ಎಂದು ನೋಡುತ್ತಾರೆ. ಎಲ್ಲ ಏನಿದೆಯೋ ಅಲ್ಲಿ ಅದೆಲ್ಲವನ್ನೂ ಕೂಡ ಅವ್ರು ಹುಸಿ ಅಂತ ನೋಡ್ತಾರೆ. 110 ಸ್ವಪ್ನಶ್ಚ ಮಾಯಾಚ ಸ್ವಪ್ನ ಮಾಯೇ ಅಸದ್ವ ಅಸದ್ ವಸ್ತು ಅಸದ್ವಸ್ತು ಆತ್ಮಿಕೆ ಆತ್ಮಿಕೆ ಸತ್ಯವು ಸತ್ಯವು ಸದ್ವಸ್ತು ಸದ್ವಸ್ತು ಆತ್ಮಿಕೆ ಆತ್ಮಿಕೆ ಇವ ಲಕ್ಷೇತೆ ಲಕ್ಷೇತೆ ಅವಿವೇಕಿಭಿಹಿ ಅವಿವೇಕಿಭಿಹಿ ಸ್ವಪ್ನ ಮಾಯ ಸ್ವಪ್ನ ಸ್ವಪ್ನ ಮಾಯೇ ಏತಾ ದೃಷ್ಟಿ ಗಂಧರ್ವ ನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಶು ವಿಚಕ್ಷಣ. ಸ್ವಪ್ನಶ್ಚ ಮಾಯಾಚ ಸ್ವಪ್ನ ಮಾಯೇ ಅಸದ್ವಸ್ತು ಆತ್ಮಿಕೆ ಸತ್ಯವು ಸದ್ವಸ್ತು ಆತ್ಮಿಕೆ ಇವ ಲಕ್ಷೇತೆ ಅವಿವೇಕಿಭಿಃ. ಸುಳ್ಳೇ ಸುಳ್ಳಾಗಿರುವ ಸ್ವಪ್ನವನ್ನ ಅವಿವೇಕಿಗಳು ಏನಂತ ತಗೋತಾರೆ? ಸತ್ಯವೇ ಎಂದು ತಗೋತಾರೆ. ಹಾಗೆಯೇ ಸ್ವಪ್ನದಂತೆ ಪ್ರತಿಯೊಂದು ಸೃಷ್ಟಿತವಾದ ವಸ್ತು ಸುಳ್ಳೇ ಸುಳ್ಳಾಗಿದ್ದರೂ ಕೂಡ ನಾವೇನ್ ಅವಿವೇಕಿಗಳು ಏನ್ ಮಾಡಿವೆ? ಅದನ್ನ ಸತ್ಯವನ್ನು ಸ್ವೀಕರಿಸಿದ್ದೇವೆ. ಸ್ವಪ್ನಶ್ಚ ಮಾಯಾಚ ಸ್ವಪ್ನ ಮಾಯೇ ಅಸದ್ ವಸ್ತು ಆತ್ಮಿಕೆ, ಅದು ಇಲ್ಲವೇ ಇಲ್ಲವಾಗಿದ್ದರೂ ಕೂಡ ಸತ್ಯವು ಅದನ್ನು ಇದೆ ಎಂದು ಸ್ವೀಕರಿಸಿದ್ದೇವೆ. ಎಷ್ಟು ಸತ್ಯವಾಗಿ ಇದೆ? ಸದ್ ವಸ್ತು ಆತ್ಮಿಕೆ. ಸದ್ ವಸ್ತು ಹೇಗೆ ಶಾಶ್ವತವಾದ ಸತ್ಯವನ್ನು ಹೊಂದಿದೆಯೋ ಆ ಶಾಶ್ವತವಾದ ಸತ್ಯವನ್ನು ಇಲ್ಲದೇ ಇರುವುದಕ್ಕೆ ನಾವು ಕೊಟ್ಟಿದ್ದೇವೆ. ಯಾರು ನಾವು ಅಂದರೆ ಅವಿವೇಕಿ ಬಿಹಿ ಅಜ್ಞಾನಿಗಳು. ಯಥಾಚ ಪ್ರಸಾರಿತ ಪಣ್ಯಾಪಣ ಗೃಹ ಪ್ರಸಾದ ಪಣ್ಯಾಪನ ತಾನೆ ಪ್ರಸಾರಿತ ಪಣಿ ಆಪಣ ಗೃಹ ಪ್ರಸಾದ ಸ್ತ್ರೀ ಪುಂ ಜನಪದ ವ್ಯವಹಾರ ವ್ಯವಹಾರಕೀರ್ಣಮಿವ ಗಂಧರ್ವನಗರಂ ದೃಶ್ಯಮಾನಮೇವ ಸತ್ ಅಕಸ್ಮಾತ್ ಅಭಾವತಾಂ ಗತಂ ದೃಷ್ಟಂ ಯಥಾ ಚ ಸ್ವಪ್ನಮಾಯೇ ದೃಷ್ಟೇ ಅಸದ್ರೂಪೇ ತಥಾ ವಿಶ್ವಮಿದಂ ದ್ವೈತಂ ಸಮಸ್ತಂ ಅಸದ್ದೃಷ್ಟಂ. ಗಂಧರ್ವ ನಗರ, ಒಂದು ಗಂಧರ್ವ ನಗರದ ಕಲ್ಪನಾ. ಗಂಧರ್ವ ನಗರ ಅಂದ್ರೇನು? ಆಕಾಶದಲ್ಲಿ ಕಲ್ಪಿತವಾದ ಒಂದು ನಗರ. ನಾವು ಚಿಕ್ಕ ಮಕ್ಕಳಿದ್ದಾಗ ಮನೆ ಹೊರಗೆ ಕಟ್ಟಿ ಮೇಲೆ ಕೂತ್ಕೊಂಡು ಆಕಾಶ ನೋಡ್ತಾ ಇದ್ವಿ. ಆವಾಗ ಈ ಅದು ನೋಡು ನೋಡು, ಅದು ಅದು ಇಂದ್ರನ ಪ್ಯಾಲೇಸ್, ಇಂದ್ರನ ಅರಮನೆ ನೋಡು, ಮೂರಂತಸ್ತಿದ್ರು ಉಪ್ಪರಿಗೆ ಮನೆ, ಹಗಲೊತ್ತು ನೋಡಿ ಇಲ್ಲದೆ ಇರುವುದನ್ನು ಇದೆ ಅಂತ ಕಲ್ಪಿಸು. ಅನ್ ಯೂಸ್ ಟು ಎಂಜಾಯ್ ದಟ್, ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನೇನು ಕೈಯಾಗಿ ಮೊಬೈಲ್ ಕೂತ್ಬಿಡ್ತಾ ಹುಡುಗರು, ಏನೇನು ಲೈಫ್ ಅಂದ್ರೆ ಗೊತ್ತಿಲ್ಲ ಯಾರು. ಒಬ್ಬ ಐಟಿ ಮನುಷ್ಯನಿಗೆ ನೀ ಕರಿ, ಸುಮ್ಮನೆ ಕೇಳು ಆಪಲ್ ರೇಟ್ ಏನಪ್ಪ, 100-200 ರೂಪಾಯಿ ಇರ್ಬೋದ್ರಿ ಅಂತ. ಏನು ಗೊತ್ತಿಲ್ಲ ನಮಗೆ, ವ್ಯವಹಾರ ಜ್ಞಾನ ಇಲ್ಲವೇ ಇಲ್ಲ. ಇದು ಹಿಂದಿಂದೂ ಗೊತ್ತದೆ, ಈಗಿನ ಮಕ್ಕಳ ಹಣೆ ಬಾರನೂ ಗೊತ್ತದೆ, ಮಧ್ಯದಲ್ಲಿ ಇದ್ದವ್ರು ನಾವೆಲ್ಲ. ಹಿಂದಿಂದು ಗೊತ್ತದೆ, ಮುಂದೆ ವರ್ಷಕೊಂಡು ಹೋಗುವಂತಹದ್ದಕ್ಕೆ ಅವಕಾಶ ಇಲ್ಲ. ಈಗಿನ ಮಕ್ಕಳ ಹಣೆ ಬಾರ ಏನು ಗೊತ್ತದೆ, ಅದನ್ನು ಬದಲಿಸುವ ಅಧಿಕಾರ ಇಲ್ಲ. ಎಷ್ಟು ಹಿಂಸಾತ್ಮಕವಾದಂಥ ಅಸ್ತಿತ್ವ. ಅರ್ಥ ಆಗಲಿಲ್ಲ ಹೇಳಿದ್ದೆ, ವಿ ಆರ್ ಹೆಲ್ಡ್ ಅಪ್. ಇಷ್ಟು ಫಾಸ್ಟ್ ಆಗಿಬಿಡುತ್ತೆ ಎಲ್ಲ, ಗೊತ್ತೇ ಆಗಲ್ಲ. 20-30 ವರ್ಷದೊಳಗೆ ಪೂರ ಚಿತ್ರ ಬದಲು. ಒಂದು ಸಹಜ ಸರಳವಾದ ನೈಸರ್ಗಿಕವಾದ ಬೆಳವಣಿಗೆನೇ ಇಲ್ಲ ಮಕ್ಕಳ ಹತ್ರ, ಎಲ್ಲ ಡಿಜಿಟಲ್ ಬೆಳವಣಿಗೆ, ಡಿಜಿಟಲ್ ಬೆಳವಣಿಗೆ. ಈಗ ನಮ್ದು ಹಣೆ ಬಾರಿ ಏನು ಅಂತಂದ್ರೆ, ಇವ್ರದನ್ನ ಗಂಧರ್ವ ನಗರದಲ್ಲಿ ಕಲ್ಪನಾ ಮಾಡ್ಕೊಂಬಿಟ್ಟು, ಇವ್ರದನ್ನ ಮೊಬೈಲ್ನೊಳಗೆ ನೋಡು, ಇವರ ಜೀವನ ಗಂಧರ್ವ ನಗರ. ಇವು ಈಗಿನ ಮಕ್ಕಳ ಜೀವನ ಮೊಬೈಲ್ ನೋಡ. ಇವ್ರು ಹೇಳ್ತಾರೆ, ನಾವು 1 ರೂಪಾಯಿ ಇಡೀ ಮಾರ್ಕೆಟ್ ಖರೀದಿ ಮಾಡ್ತಿದ್ವಿ ಗಂಧರ್ವ ನಗರ. ಇವ್ರು ಹೇಳ್ತಾರೆ, ಸಗಣಿ ಹಚ್ಚಿ ಸಾರಿಸಿ, ಗೋಡೆಗೂ ಸಗಣಿ ಸಾರಿಸಿ, ಆಹಾ ಎಷ್ಟು ಏರ್ ಕಂಡೀಷನ್ ಆಗಿತ್ತು ಮನೆ ಗಂಧರ್ವ ನಗರ. ಏಕೆಂದ್ರೆ ಆ ಪಾಸಿಬಿಲಿಟಿಗಳೇ ಇಲ್ಲ ಈಗ. ಮನೆ ಅಂದ್ರೆ ಮಿನಿಮಮ್ ಸಿಮೆಂಟ್ ಪ್ಲಾಸ್ಟರಿಂಗ್ ಆಗಿರ್ಬೇಕು, ಮಿನಿಮಮ್ ಇದು ವಿಟ್ರಿಫೈ ಕುಡಿಸಿರ್ಬೇಕು, ಗ್ರನೈಟ್ ಕುಡಿಸಿರ್ಬೇಕು. ಮನೆ ಅಂದ್ರೆ ಸಿಂಪಲ್ ಮನೆ ಅಂದ್ರೆ ಹಿಂಗಿರ್ಬೇಕು ಅಂತ ಒಂದು ಸಿದ್ಧಾಂತ ಆಗಿ ಹೋಗಿದೆ. ಸೊ ಹೀಗಾಗಿ ನಾವು ಇವರ ಜೀವನವನ್ನು ಕಲ್ಪಿಸ್ಕೋಬೇಕಾಗಿದೆ, ಮತ್ತು ಈ ಮಕ್ಕಳ ಜೀವನವನ್ನು ನಾವು ಮೊಬೈಲ್ನಲ್ಲಿ ನೋಡಬೇಕಷ್ಟೇ. ಈಗ ಅವ್ರ ಲೈಫ್ ಮೊಬೈಲ್ ಸಿಕ್ಕಾಕೊಂಡದ, ಇವ್ರ ಜೀವನ ಗಂಧರ್ವನದು ಸಿಕ್ಕಾಕೊಂಡದ, ನಮ್ಮ ಜೀವನ ಎಲ್ಲಿ? ಇವರಂದ್ರೆ ನಾನು ಬಂದೆ ಅದ್ರೊಳಗೆ, ನೀವು ಮತ್ತೆ ಇವರಂದ್ರೆ ನಾವು ಬಂದಿದ್ರೊಳಗೆ. ಹಾ, 5 ವರ್ಷ 6 ವರ್ಷ 10 ವರ್ಷ ಮಕ್ಕಳು ಈಗಿನ ಏನ್ ಭವಿಷ್ಯದ ಅವರಿಗೆ ತಿಳುವಳಿಕೆನೇ ಇಲ್ಲ. ವೆರಿ ಸಾರಿ, ನೀವು ಕೇಳಿರ್ಬೇಕಾದ್ರೆ ರಾಮಾಯಣ ವಿಚಾರ ಕೇಳ್ರಿ, ಎಪಿಕ್ಸ್ ವಿಚಾರ ಕೇಳ್ರಿ, ಪುರಾಣ ವಿಚಾರ ಕೇಳ್ರಿ, ಮೆಥೊಲಾಜಿಕಲ್ ವಿಚಾರ ಕೇಳ್ರಿ, ಧರ್ಮದ ವಿಚಾರ ಕೇಳ್ರಿ, ಧಾರ್ಮಿಕ ವಿಚಾರ ಕೇಳ್ರಿ, ಏನೇನೇನೇನು ಗೊತ್ತಿಲ್ಲ ಮಕ್ಕಳಿಗೆ. ಈಗ ಧರ್ಮ ತೆಗೆದಿಟ್ಬಿಟ್ಟಾರೆ, ಸ್ಟಡಿಯೊಳಗೆ ಧರ್ಮ ಇಲ್ಲೇ ಇಲ್ಲ. ಅವ್ನು ಕೇಳ್ತಾನ, ಅಮೆರಿಕದ ಪ್ರಶ್ನೆ ಕೇಳ್ತಾನ, ಅವ ಏನ್ ಕೇಳ್ತಾನೆ, ಇಲ್ಲಿ ನಾವು ನಮ್ಮ ದೇಶದೊಳಗೆ ವೇದಿಕ ಮಂತ್ರಗಳನ್ನ, ಪ್ರಾರ್ಥನಾ ಶ್ಲೋಕಗಳನ್ನ, ಭಗವದ್ಗೀತೆಯನ್ನ ನಾವು ಓಪನ್ ಆಗಿ ಹೇಳಿಕೊಡ್ತೀವಿ. ಹಾಗೆ ಹಿಂದೂ ರಾಷ್ಟ್ರ ಅನಿಸಿಕೊಂಡಂತಹ ಭಾರತದಲ್ಲಿ ಇನ್ನೂ ಚೆನ್ನಾಗಿ ಇಲ್ಲಿ ನಡೀತಿರ್ಬೋದಲ್ಲ. ಆದರೆ ನಮ್ಮ ರಿಪೋರ್ಟ್ ಪ್ರಕಾರ ಹಾಗೆ ನಡೀತಾ ಇಲ್ಲ ಅಂತ ಕಂಡು ಬರ್ತದೆ. ಯಾಕೆ ಅಂತ ಕಾರಣ ಕೇಳಬಹುದು ಅಂತ ಕೇಳ್ತಾರೆ. ಓಪನ್ ಆಗಿ ಹೇಳ್ಬಿಡ್ತಾನೆ, ನೆಹರು ಕಡೆಯಿಂದ ಆದಂತಹ ಬ್ಲಂಡರ್, ಆಘಾತಕಾರಿ ವಿಷಯ ಏನು ಅಂತಂದ್ರೆ ಧರ್ಮವನ್ನ ಟೆಕ್ಸ್ಟ್ ಬುಕ್ಸ್ನಿಂದ ತೆಗೆದಿಟ್ಬಿಟ್ಟು. ಯಾವಾಗ ಧರ್ಮವನ್ನ ತೆಗೆದಿಟ್ಬಿಡ್ತೀರಿ, ಅವಾಗ ಅಕ್ಬರ್ ಆದಿಲ್ ಶಾಹಜಹಾನ್ ಅವ್ರು ಬರ್ತಾರೆ ಒಳಗೆ. ಔರಂಗಜೇಬ್ ಬರ್ತಾನೆ. ಔರಂಗಜೇಬ ವಾಸ್ ಪ್ರೆಸೆಂಟೆಡ್ ಇನ್ ದಿ ಟೆಕ್ಸ್ಟ್ ಬುಕ್ ಆಸ್ ಮಹಾತ್ಮ. ಹಿಸ್ಟ್ರಿ ಓದ್ದವರಿದ್ದಾರೆ ನೋಡಿ, ಇವರು ಹೆಸರು ಅಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮನ್ನ ಇಡೀ ಭಾರತ ದೇಶದ ಪ್ರಜೆಗಳನ್ನ ಯಾಮಾರಿಸಿದ್ದಾರೆ. ಖಾನ್ ಮಂತನ ಅವ್ರದು ಎಲ್ಲ ಮುಸ್ಲಿಮ್ಸ್ ಹೋಲ್ ಥಿಂಗ್, ನೆಹರು, ಮೋತಿಲಾಲ್ ನೆಹರು, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಎಲ್ಲ ನೀವು ನಮ್ಮ ಹಂಗಯ್ಯ ಮಾರಿಸ್ಬಿಟ್ರಿ. ಎಲ್ಲ ಮುಸ್ಲಿಮ್ಸ್ ಲಾಹೋರ್ನಿಂದ ಈಚೆಗೆ ಯಾವಾಗ ಬಂದ್ರು ಆವಾಗ ತಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಂಡ್ರು. ಆವಾಗಲಿಂದ ಈ ಪೊಲಿಟಿಕ್ಸ್ ಸ್ಟಾರ್ಟ್ ಆಗಿ ನಾವು ಇಂದಿರಾ ಗಾಂಧಿ, ಆ ಫಿರೋಜ್ ಖಾನ್ ಸತ್ತೋದವ, ಅವನನ್ನ ಮದುವೆ ಆದ್ರೂ ಕೂಡ ಅವಳು ಖಾನ್ ಕಂಟಿನ್ಯೂ ಮಾಡಿದ್ರು. ಅವಳು ಇಂದಿರಾ ಗಾಂಧಿ, ಗಾಂಧಿ ಎಲ್ಲಿಂದ ತಂದ್ರೆ ಗೊತ್ತಿಲ್ಲ, ಅವ್ರು ನೆಹರು ಎಲ್ಲಿಂದ ತಂದ್ರೆ ಗೊತ್ತಿಲ್ಲ. ಅವರ ಮನೆತನಕ್ಕೆ ನೆಹರು ಅನ್ನುವಂತಹ ಹೆಸರು ತರಬೇಕಾದ್ರೆ ಅದಕ್ಕೇನು ಕಾರಣ ಅಂತ ನಮಗೆ ಗೊತ್ತಿಲ್ಲ. ಗಾಂಧಿ ಎಲ್ಲಿಂದ ತಂದ್ರೆ, ಇವರು ಗಾಂಧಿ ಜೊತೆ ಜೀವನ ಮಾಡಿದ್ರು ಅಂತ ಹೇಳಿ ಮಹಾತ್ಮ ಗಾಂಧಿ ನಮ್ಮ ಜೊತೆನಿಗೆ ಇರಲಿ ಅಂತೇಳಿ ತಗೊಂಡ್ರ, ಜನ ನಮ್ಮನ್ನು ಮಹಾತ್ಮ ಅಂತ ಗುರುತಿಸ್ಲಿ ಅಂತೇಳಿ. ಇವು ಪಾಪದ್ದು, ಎಷ್ಟು ಪಾಪದ್ದು, ಸಗಣಿ ಸಾರಿಸಿ ಸಗಣಿ ಬಳಿದು ಆರಾಮ ಏರ್ ಕಂಡೀಷನ್ ಇದೆ ಅಂತ ಕೂತಿರುವಂಥ ಜನ ನಾವು. ಇವ್ರ ಹಿಂದೆ ಇಷ್ಟೊಂದು ಮೋಸ ಇದೆ, ಇಷ್ಟೊಂದು ಜಾಲ ಬೀಸಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ. ಈಗ ಗೊತ್ತೆ, ಈಗ ಒಂದು ಎಂಥ ತೋರಿಸೋ ಇವೆಲ್ಲ ಗೊತ್ತಾಗುತ್ತವೆ ನಮಗೆ. ನಮ್ಗೆ ಗೊತ್ತೇ ಇಲ್ಲ ಇದು ಇಷ್ಟೊಂದು ಮೋಸದ. ಇವತ್ತಿಗೂ ಈ ಮೋಸ ಇದೆ ಅನ್ನೋದನ್ನ ಈಗಿನ ಯುವಕರಿಗೆ ಹೇಳಿದ್ರೆ ಸ್ವೀಕಾರ ಮಾಡಿತಾ ಇರಲಿಲ್ಲ. ಆ ಮುದಕ್ಕೆ ಸಾಯ್ಲಿಕ್ಕಾಗಿದ್ದ, ಅವೇನ್ ಸಪೋರ್ಟ್ ಮಾಡ್ತಾನೆ. ಅದೊಂದು ಆಂದೋಲನ, ಗಾಂಧಿಯಿಂದ ಏನೂ ಆಗಿಲ್ಲ ಆಂದೋಲನ, ಅದೊಂದು ದೊಡ್ಡ ಆಂದೋಲನ, ಭಾರಿ ದೊಡ್ಡ ಆಂದೋಲನ, ಚಳವಳಿ. ಹೀಗಾಗಿ ಸ್ವಾತಂತ್ರ್ಯ ಸಿಕ್ಬಿಡ್ತ ಅಷ್ಟೇ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಜೀ ಪ್ರಾಣವನ್ನೇ ತ್ಯಾಗ ಮಾಡಿ ರೆಡಿ ಅದ. ಪ್ರಾಣ ತಗದ್ರೆ ವಿನಃ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಏನು ರೆಡಿಯಾಗಿದ್ದಿಲ್ಲ. ಏ ಉಪವಾಸ ಮಾಡ್ತಿದ್ರು, ಅವ್ರಿಗೆ ಶಕ್ತಿ ಇರ್ತಿತ್ತು ಮಾಡ್ತಿತ್ತು. ಇನ್ನು ವಿನೋಬ ಭಾವೆ ಉಪವಾಸ ಮಾಡಿ ಕೊನೆಗೆ ಜಲಪಾನ ಮಾಡಿ ಅವ್ರು ಸತ್ತರು. ಅದಕ್ಕಂತಲೇ ಪ್ರಾಣ ತ್ಯಾಗ. ವಿನೋಬ ಭಾವೆ ಅವರು ಎಲ್ಲ ಕಡಿಮೆ ಮಾಡ್ತಾ ಬಂದರು, ಊಟ ತಿಂಡಿ ನೀರು. ಮೊದಲನೇ ದಿವಸ 2 ಚಂಬು ನೀರು, 2ನೇ ದಿವಸ 1 ಚಂಬು ನೀರು, ಹಿಂಗೆ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೆ ಜಲಸ್ತಂಭನ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಏನು ಬೇಡ ಅಂತ. ಹಾಗೆ ಎಂದರೆ ಮಾಡಿದ್ರೆ ಅವರು ವೈಶಾಲಿದ್ದಾರೆ. ವಿಕಲ್ಪಗಳನ್ನ ಸತ್ಯ ಅಂತ ಇಟ್ಕೊಂಡ್ಬಿಡೋದು, ನಮಗೂ ಹಾಗೆ ಸತ್ಯ ಅಂತ ತಿಳಿಸ್ಬಿಡೋದು, ನಾವು ಹಾಗೆ ಸತ್ಯ ಅಂತ ಬೆಳೆದ್ಬಿಡೋದು. ಎಷ್ಟೊಂದು ಎಷ್ಟೊಂದು ಬ್ರೈನ್ ವಾಷಿಂಗ್. ಅದಕ್ಕೆ ಯಾವಾಗ ನೀವು ಧರ್ಮ ಅನ್ನೋ ಶಬ್ದ ತಳೆದು ಬಿಡ್ತೀರಿ, ಜೊತೆಗೆ ಎಪಿಕ್ಸು, ಪುರಾಣ ಕಥೆಗಳು, ಡೂಸ್ ಅಂಡ್ ಡೋಂಟ್ಸು, ನೈತಿಕತೆ, ಚಾರಿತ್ರ್ಯ ಎಲ್ಲಾನು ಔಟ್ ಆಫ್ ಪಿಕ್ಚರ್ ಆಗ್ಬಿಡ್ತದ್ರಿ, ಎಲ್ಲ ಔಟ್. ಮತ್ತೇನು, ನೀವು ಬೇಕಾದ್ರೆ ಪಾಶ್ಚಿಮಾತ್ಯ ತಂದಿಡ್ರಿ ಅದೇ ಜೀವನ ಆಗ್ತದೆ, ನೀವು ಇಸ್ಲಾಮಿಕ್ ಲೈಫ್ ಸ್ಟೈಲ್ ತಂದಿಡ್ರಿ ಅದೇ ಜೀವನ ಆಗ್ತದೆ, ನೀವು ಏನು ತಂದಿಡ್ತೀರೋ ಅದು ಜೀವನ ಆಗ್ತದೆ. ಇದ್ದದ್ದನ್ನು ತೆಗೆಯೋದು, ಇಲ್ಲದನ್ನು ತರೋದು, ಇದ್ದದನ್ನು ತೆಗೆಯೋದು ಅಂದ್ರೆ ಆತ್ಮ ಇಲ್ಲ ಅಂತ ತೆಗೆದು ಹಾಕ್ಬಿಡೋದು, ಇಲ್ಲದನ್ನು ತರೋದು ಅಂತಂದ್ರೆ ಇವೆಲ್ಲ ಸಂಸ್ಕೃತಿಗಳನ್ನ ಪಾಶ್ಚಿಮಾತ್ಯ ಇತ್ಯಾದಿ ಸಂಸ್ಕೃತಿಯನ್ನು ತರೋದು ಅನಾತ್ಮ ಅಂತ ನಿಂತ್ಬಿಡೋದು. ಸಿಂಪಲ್ ಗೊತ್ತಿಲ್ಲ ಥ್ರೂ ನೀವು ಹೋಗ್ರಿ. ಇಲ್ಲ ಇಲ್ಲ ಯಾರಲ್ಲ ಪಾಂಡವ್ರ ಬಗ್ಗೆ ಏನು ಗೊತ್ತು, ವೆರಿ ಸಾರಿ. ಈ ವಿಷಯ ಇವರಿಗೆ ಭಾರಿ ನೋವಾಗ್ತದೆ, ನಮ್ಮ ಹಣೆ ಬರ ನೋಡ್ರಿ. ಇವರಿಗೆ ನೋವಾಗುವುದನ್ನು ಇವರಿಗೆ ಅಂದ್ರೆ ಈಗಿನ 70-80 ವಯಸ್ಸಿನವರಿಗೆ ಏನಪ್ಪ ನಮ್ಮ ದೇಶ ಪರಿಸ್ಥಿತಿ ಹಿಂಗಾಗೋಯ್ತು ಇವ್ರ ನೋವು. ಇವ್ರದ್ದೇನಾದ್ರೂ ಹಿಂಗೆ ಜೀವನ ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಅಂತ ಆ ಮಕ್ಕಳಿಗೆ ಹೇಳಿದ್ರೆ ಅದು ಕಾನ್ಸೆಪ್ಟೇ ಇಲ್ಲವ್ರಿ. ಹುಡ್ತಾನೆ ಪಾಕೆಟ್ ಮನಿ 1,000 ರೂಪಾಯಿ ಬೇಕನ್ನೋರು, ಪಾಕೆಟ್ ಮನಿ ಸ್ಕೂಲ್ ಖರ್ಚಿಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಕೇಳ್ಬೇಕು 500 ರೂಪಾಯಿ, ನಮ್ಮ ಕಾಲಕ್ಕೆ 100 ರೂಪಾಯಿ, ನಂತರ ಅದು 500 ರೂಪಾಯಿ, ಈಗ 1,000 ರೂಪಾಯಿ. 1,000 ರೂಪಾಯಿ ಕೊಟ್ರೆ ಹೋಗ್ತೀನಿ, ಇಲ್ಲ ನೀನ ಹೋಗ. ಅಪ್ಪ ಹೇಳ್ತಾನೆ ಮಗ ಇವ್ರದನ್ನ ಅವ್ರಿಗೆ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಬೋ ಕಾನ್ಸೆಪ್ಟ್ ಅವ್ರಿಗಿಲ್ಲ. ಆರುದನ್ನ ಇವ್ರಿಗೆ ಹೇಳಿದ್ರೆ ನೋವು ಮಾಡ್ಕೋತಾರೆ. ಈ ಮಧ್ಯಲ್ಲಿ ನಮ್ಮ ಪರಿಸ್ಥಿತಿ ಏನು ಅವ್ರನ್ನು ನಾವು ಅರ್ಥ ಮಾಡ್ಕೋತೀವಿ, ಯಾಕಂದ್ರೆ ಬ್ರೈನ್ ವಾಸ್ಟ್. ಇವ್ರನ್ನ ಅರ್ಥ ಮಾಡ್ಕೋತೀವಿ ಯಾಕಂದ್ರೆ ಲೈಫ್ ಇಸ್ ಗಾನ್. ಈ ಮಧ್ಯದಲ್ಲಿ ನಾವು ಏನ್ ಮಾಡ್ಬೇಕು, ಎಷ್ಟು ಹಿಂಸೆ ಪಡ್ಬೇಕು ಆದಷ್ಟು. ಎಂತ ಗ್ಯಾಪ್ ಅಂತ ಅದಕ್ಕೆ ಜನರೇಷನ್ ಗ್ಯಾಪ್ ಆಗದಂಗೆ ನೋಡ್ಕೋಬೇಕು ಅಂತ ನಾವು ಒದ್ದಾಡ್ತೀವಿ. ಹೆಂಗೋ ಮಾಡಿ ಬಾಲ ಸಂಸ್ಕಾರ ಕೇಂದ್ರ, ಬಾಲ್ ವಿಹಾರ, ಗೀತಾ ಜ್ಞಾನ ಯಜ್ಞ, ಏನೇನೋ ಮಾಡಿ ರಕ್ಷಣೆ ಮಾಡಬೇಕು, ಇವರಿಬ್ಬರನ್ನು ಜೋಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಏನ್ ಜೋಡಿಸ್ತೀರಿ, ಎಷ್ಟು ಜೋಡಿಸ್ತೀರಿ? ಈಗ ಸಿದ್ದೇಶ್ವರ ಅಪ್ಪಾಜಿರವ್ರನ್ನ ಮಾಡ್ಲಿಕ್ಕಿರ್ತಾರೆ, ಈಗ ನಾಳೆ ಬೆಳಿಗ್ಗೆ ನನ್ನ ಪ್ರೋಗ್ರಾಮ್ ಇದೆ, ನಾ ಹೋಗ್ಬೇಕು. ಸೊ ಅವ್ರು ಮಾಡ್ತಾ ಇದ್ದಾರೆ, ಈಗ 1,000 ಜನ ಬರ್ತಾರೆ ಅಂತ ಇಟ್ಕೊಡ್ರಿ. ಮುಂದೇನು ಒಂದು 10 ಜನ ಬದಲಾಗ್ತದೆ, 9,980 ಜನ ಏನಾಗುತ್ತೆ, 90 ಜನ ಏನಾಗುತ್ತೆ ಮುಂದಿನ ವರ್ಷ? ಮುಂದಿನ ಸಲ ಯಾವ ಬರ್ತೀರಿ ಅಪ್ಪಾಜಿ? ಇನ್ನೊಂದು 10 ವರ್ಷ ಬಾಂಟು ಹೋಗ್ಬಿಟ್ಟು ನೋಡಿರ್ತೀವಿ. ಒಂದು ಊರಿಗೆ ಬಂದು ಹೋದ್ರೆ ಮತ್ತೆ ಬೇರೆ ಊರಿಗೆ ಬರ್ಲಿಕ್ಕೆ 10 ವರ್ಷ ಬೇಕು, ಅದು ಅಷ್ಟು ಬುಕ್ಕಿಂಗ್ ಇರ್ತದೆ. ಈಗ ನಾಳೆ ಹೋಗ್ತೇನೆ ಹೇಳ್ಬಿಡ್ತಾರೆ, ಮುಂದಿನ ತಿಂಗಳ 28-29 ಎಲ್ಲಿ ಇರ್ತೀರಿ ನೀವು ಅಂತ ಕೇಳ್ತಾರೆ. ಏನ್ರಿ ಅಪ್ಪ ಏನಾಗ್ಬೇಕು ಹೇಳ್ರಿ, ರಾಣೇಬೆನ್ನೂರಿಗೆ ಬರ್ತೇನೆ, ಅಲ್ಲಿ ಬಂದ್ಬಿಡ್ರಿ ಸಮಾರೋಪ ಮಾಡಿಕೊಡ್ತಾರೆ. ನಮ್ಮ ಹಿಂಗೆ ಹಿಡಿತಾರೆ, ಏನು ಬದಲಾವಣೆ ತರ್ತೀವಿ, ಹೆಂಗ್ ಬದಲಾವಣೆ ತರ್ತೀವಿ. ವೆರಿ ಬಿಗ್ ಸಬ್ಜೆಕ್ಟ್. ಈ ಮಧ್ಯದಲ್ಲಿ ಈ ನೋಟು ಬಂದು ಹೊಸ ನೋಟು ಹಳೆ ನೋಟು ಟ್ಯಾಕ್ಸು ಆಡಿಟ್ಟು ಅಲ್ಲಿ 100 ರೂಪಾಯಿ 1000 ರೂಪಾಯಿ ನೀವು ಬ್ಯಾಂಕ್ನಿಂದ ತಕ್ಕೊಂಡ್ರೆ 10 ರೂಪಾಯಿ ಕಟ್ಟಿಲ್ಲ ಬ್ಯಾಂಕ್ನವ್ರು, ಅಲ್ಲೇ ಟ್ಯಾಕ್ಸ್ ತಗೊಂಡ್ಬಿಡ್ತಾರೆ. ನೀವು 10 ರೂಪಾಯಿ ಇಡ್ಲಿಕ್ಕೆ 100 ರೂಪಾಯಿ ಇಡ್ಲಿಕ್ಕೆ ಹೋದ್ರೆ 1 ರೂಪಾಯಿ ಕಟ್ ಇಟ್ಟದ್ದಕ್ಕೂ ಟ್ಯಾಕ್ಸ್, ತಗೊಂಡದ್ದಕ್ಕೂ ಟ್ಯಾಕ್ಸ್. ನಿನ್ನ ಹಣ ನೀನು ಬೆವರು ಸುರಿಸಿದ ಗಳಿಸಿದ ಹಣ, ಅದನ್ನ ಬ್ಯಾಂಕ್ನೊಳಗೆ ರಕ್ಷಣೆ ಅಂತ ಇಡ್ತೀವಿ. ಏ ಮಧ್ಯ ಇವ್ರ ಗಲಾಟೆ, ಆ ಕಡೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ಗಲಾಟೆ, ಈ ಕಡೆಗೆ ಮೊಬೈಲ್ ಗಲಾಟೆ, ಈ ಕಡೆಗೆ ಇವರ ಮನಸ್ಸು ನೋವಾಗಿದೆ, ಡಿಸಪಾಯಿಂಟ್ ಆಗಿದೆ, ನಿರಾಶೆ ಆಗಿದೆ. ಇವರ ಮಧ್ಯಲ್ಲಿ ನಮ್ಮ ಪಾತ್ರ ಏನು? ಸೆಲ್ಫ್ ಅನಸ್ಥೇಷಿಯಾ, ಹಾ ಆ ಗೀತಾ ಜ್ಞಾನ ಯಜ್ಞವನ್ನು ಮಾಡಿಬಿಟ್ಟೆ, ಲಕ್ಷ್ಮಣ ನಮಾಮಿ, ಹಾ ಏನು ಚೆನ್ನ ಏನಿದು ಸೆಲ್ಫ್ ಅನಲಿಸ್, ಸೆಲ್ಫ್ ಅನಸ್ಥೇಷಿಯಾ, ಸೆಲ್ಫ್ ಅನಸ್ಥೇಷಿಯಾ. ನಮ್ಮ ನಾವ ಚುಚ್ಕೊಂಡು ಹಾ ಆರಾಮಿದ್ದೆ ನೋಡ್ಪ, ಏನಿಲ್ಲ ನೋವು, ನೋವಾಗಿಲ್ಲ. ಇವರಿಗೆ ಕ್ಲಾಸು ಯಾವೂ ಏನು ಇಲ್ಲದೆ ಇದ್ದಾಗ ಇವೇ ತಲೆ ಗುಂಡಿರ್ತವನ, ಏನು ಮುಂದೆ ನಮ್ಮ ದೇಶದ ಗತಿ ಏನು? ಸೊ ಎಲ್ಲ ಸೇರಿಸಿ ಆರ್ ಎಸ್ ಎಸ್ನವ್ರು ಹೊಸ ಶ್ಲೋಗನ್ ತಗೊಳ್ರು, ನ್ಯೂ ಇಂಡಿಯಾ. ಇವೆಲ್ಲ ಸೆಲ್ಫ್ ಅನಸ್ಥೇಷಿಯಾ. ನಾವು ಆ ಸುಧಾರಣೆ ಮಾಡಿದ್ವಿ, ಈ ಸುಧಾರಣೆ ಮಾಡಿದ್ವಿ, ಏನೇನೂ ಸುಧಾರಣೆ ಆಗಿಲ್ಲ, ಏನೂ ಸುಧಾರಣೆ ಆಗಿಲ್ಲ. ಒಂದು ದಿನಕ್ಕೆ ಅಕ್ಕಿ ಹಾಲಿನಿಂದ 1000 ದನಗಳು ಹೊರಗಡೆ ಹೋಗ್ತವೆ. ಒಂದು ದಿನಕ್ಕೆ 1000 ದನಗಳು ಅಕ್ಕಿ ಹಾಲಿನಿಂದ ಹೊರಗೆ ಹೋಗ್ತವೆ, ಹೌದಾ? ಅಕ್ಕಿ ಹಾಲಿನೊಳಗೆ ಒಬ್ಬ ಯುವಕ ಇಂಥವ, ಅವ ಒಂದು ಗೋಶಾಲ ಮಾಡ, ಅವ ಗೋಶಾಲ ಮಾಡಿ ಅವನಿ ಹೊರಗೆ ಹೋಗೋ ದನಗಳನ್ನು ಅಥವಾ ಕಟ್ಟಕ್ರು ತೊಗೊಂಡು ಹೋಗೋ ದನಗಳನ್ನು 100, 200, 500 ರೂಪಾಯಿ ಅವನಿಗೆ ಕೊಟ್ಟು ಅವನು ಬಿಡಿಸ್ಕೊಂಡ್ಬಂದು ಸಾಕ್ಲಿಕ್ಕೆ. ಈಗ 6 ತಿಂಗಳದ ಪ್ರಯತ್ನ ಮಾಡಿದರೆ 20 ಹಸುಗಳು ಮಾತ್ರ ಅವನಿಗೆ ಸಿಕ್ಕಾವು. ಕೊದ್ದದ್ದೆಷ್ಟು? 1000. ಅದರೊಳಗೆ ಅವ ತಂದದ್ದೆಷ್ಟು? 20. ಎಷ್ಟು ಡಿಸಪಾಯಿಂಟಿಂಗ್ ನೋಡು. ಅಂದ್ರೆ ಇದನ್ನ ಸಕ್ಸಸ್ ಅಂತ ಹೆಂಗೆ ಹೆಂಗೆ ನಾವು ಲೆಕ್ಕ ಹಾಕ್ಬೇಕು? ಇದನ್ನ ಇದನ್ನ ಸಕ್ಸಸ್ ಅಂತ ಹೇಗೆ ನೀವು ಇದನ್ನ ಯಶಸ್ಸು ಅಂತ ಕರೀತೀರಾ? ಅಪ್ಪ ನಾನು 20 ಹಸುಗಳನ್ನು ಸಾಕಿದ್ದೇನೆ. ಗೋ ರಕ್ಷಣೆ ಇವೆಲ್ಲ ಲೆಕ್ಕ ಬಾಕಿ ನೋಡ್ಬಿಟ್ಟ ಬೇಜಾರಾಗಿ ಇದ್ದದ್ದನ್ನು ತೆಗೆದು 4 ರೂಮ್ ಕಟ್ಟಿಬಿಟ್ಟ. ಅದು ಗೋಶಾಲ, ಅದು 4 ರೂಮ್ ಅವಲ್ಲ ಗೋಶಾಲ, ಅದು ಎಲ್ಲ ಹಾರ ಹೊಡೆದು 4 ರೂಮ್ ಮಾಡಿ ಬಂದವರು ಇದ್ದ ಹೋಗ್ತಾರೆ. ಈಗ ಹಾರ ಹೊಡೆದು ಮಾಡ್ತಾರಪ್ಪ ಅಂತೇಳಿ ಭಗವಂತ ತಾನೇ ಹಾರ ಹೊಡೆದ್ಬಿಟ್ಟೆ. ಈಗ ಅಲ್ಲಿ ಏನ್ ಮಾಡ್ತೇನೋ ಗೊತ್ತಿಲ್ಲ, ನಾವು ಹೋಗೇ ಇಲ್ಲ ಆ ಕಡೆ, ಹೋಗಿಲ್ಲ ಈಗ ಹೋಗ್ತೀನಿ. ಏನೆಲ್ಲ ಕಿತ್ತು ಹೋಗ್ಬಿಟ್ಟವಂತೆ. ನಾನು ಮ್ಯಾಲೆ ಹತ್ತಿಲ್ಲ. ಮ್ಯಾಲೆ ಹತ್ತಾರೇನ್ರಿ? ಓಂ ಓಂ. ಪೂರ್ಣಮಿದಂ ಪೂರ್ಣಾ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ ಜೀ. ಜಯ ಶ್ರೀ ದಯಾನಂದ.